ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 lakh to 46 lakh ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾರ್ಪರ್ ತಳಿಯ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬರಗೂರು ಗ್ರಾಮದ ರೈತ ದಂಪತಿಗಳಾದ ಬಿಎಂ ಸುಭಾಷ್ ಹಾಗೂ ಹೆಚ್ಜಿ ಪೂರ್ಣಿಮಾ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಬರಗೂರಿನ ಪ್ರಗತಿಪರ ರೈತ ದಂಪತಿಗಳಾದ ಬಿಎಂ ಸುಭಾಷ್ ಅವರು ಮತ್ತು ಅವರ ಶ್ರೀಮತಿ ಪೂರ್ಣಿಮಾ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ನಾವೀಗ ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಇರುವಂತಹ 4 ಎಕರೆ ಜಮೀನನ್ನು ಬಹಳ ದಕ್ಷತೆಯಿಂದ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ತೆಂಗು, ಅಡಿಕೆ, ಅದರ ಜೊತೆಗೆ ಕುರಿ ಮತ್ತೆ ಹಸುಗಳಿಗೆ ಬೇಕಾದಂತಹ ಮೇವನ್ನ ಅವರು ಬೆಳೆದುಕೊಳ್ತಾರೆ. ಇತ್ತೀಚೆಗೆ ಕುರಿ ಮತ್ತೆ ಮೇಕೆಯ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಟ್ಟಣಿಗೆ ಪದ್ಧತಿಯಲ್ಲಿ ಅವ್ರಿಗೆ ಬೇಕಾದಂತಹ ಒಂದು ಶೆಡ್ ಅನ್ನ ನಿರ್ಮಾಣವನ್ನ ಮಾಡಿಕೊಂಡು ಗಂಡ ಮತ್ತೆ ಹೆಂಡತಿ ಇಬ್ಬರನ್ನೇ ಯಾರನ್ನು ಕೂಡ ಕೃಷಿ ಕಾರ್ಮಿಕರನ್ನ ಅವಲಂಬಿಸದೆ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅವರ ಹೆಗ್ಗಳಿಕೆ. ಈ ಕುರಿ ಸಾಕಾಣಿಕೆಯಿಂದ ಉತ್ತಮವಾದಂತಹ ಆದಾಯವೂ ಕೂಡ ಇದೆ ಅನ್ನುವಂತಹ ಮಾತುಗಳನ್ನ ಅವರು ಹೇಳ್ತಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುಭಾಷ್ ಅವರು. ನಮಸ್ತೆ ಸರ್ ಎಲ್ಲ ವೀಕ್ಷಕರಿಗೂ. ನಮ್ಮ ಪೂರ್ಣಿಮಾ ಅವರಿಗೂ ಕೂಡ, ಅವರ ಧರ್ಮಪತ್ನಿ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಷ್ಟು ಜಮೀನು ಇದೆ ಗೌಡ್ರೆ ನಿಮಗೆ? 4 ಎಕರೆ ಇದೆ. 4 ಎಕರೆ ಇದೆ. 4 ಎಕರೆ ಪಿತ್ರಾರ್ಜಿತವಾಗಿ ಬಂದಿದ್ದ? ಪಿತ್ರಾರ್ಜಿತವಾಗಿ ಬಂದದ್ದು. 4 ಎಕರೆನಲ್ಲಿ ಮೊದಲು ಏನ್ ಬೆಳೀತಾ ಇದ್ರಿ ಸರ್? ಮುಂಚೆ ಎಲ್ಲ ಕಬ್ಬು ಬೆಳೆಯುತ್ತಿದ್ದೆ, ಅದ್ರೊಳಗಡೆನೆ ತೆಂಗಾಕ್ತೆ, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ತೆಂಗು, ಕಾಫಿ, ಅಡಿಕೆ, ಮೆಣಸು, ವೆನಿಲಾ ಎಲ್ಲ ಮಾಡ್ತಾ ಇದ್ದೆ. ನೀರಿನ ಕೊರತೆಯಿಂದ ಒಂದ್ ಸ್ವಲ್ಪ ಎಡವಟ್ಟಾಗಿ ಮತ್ತೆ ಎಲ್ಲ ಅಡಿಕೆ ಎಲ್ಲ ನೆಟ್ಟಿದ್ದೀನಿ. ತೆಂಗು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ಕುರಿ ಫಾರಂ ಮಾಡ್ಕೊಂಡಿದ್ನಿ, ಅದ್ರಲ್ಲೂ ಒಳ್ಳೆ ಲಾಭದಾಯಕ ಇದೆ. ಇನ್ನ ನಂದೆಲ್ಲ ಜೀರೋ ಕಂಟಿನ್ಯೂಷನ್, ಆಮೇಲೆ ಇದು ಸೀಮೆ ಗೊಬ್ಬರ ಅದು ಇದು ಏನೂ ಆಗಲ್ಲ. ಇದು ಎಡೆಮಟ್ಟೆ ಸೋಗೆ ಎಲ್ಲ ಅಲ್ಲೇ ಕರ್ಗದೆ. ತೋಟನ ಉಳುಮೆ ಮಾಡಲ್ಲ ನಾನು. ಅಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 30 ವರ್ಷ ಮೇಲಾಯ್ತು ತೋಟ ಉಳುಮೆ ಮಾಡಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಈರಡೆಲ್ಲ ತೊಂದರೆ ಇಲ್ಲ. ಈ ಜೀರೋ ಕಲ್ಟಿವೇಶನ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನಾನು ಎಲ್ಲ ಕೆಲವು ಆಲೋಚನೆಗಳನ್ನ ನೋಡ್ದಲೆ ನಾನು ಇಲ್ಲೇ ಕೂತುತ್ತಲೇ ಯೋಚನೆ ಮಾಡಿ ಮಾಡ್ತೀನಿ ಸರ್. ಎಲ್ಲ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಮಾಡ್ತೀನಿ. ವ್ಯವಸಾಯ ಒಳ್ಳೆ ಲಾಭದಾಯಕವಿದೆ. ಉಳುಮೆ ಮಾಡಿದ ತೋಟನು ಅಷ್ಟೇ ಕಾಯಿ ಬೀಳುತ್ತೆ, ನಂದು ಉಳ್ದೇ ಇರೋ ತೋಟನು ಅಷ್ಟೇ ಕಾಯಿ ಬೀಳ್ತಾ ಇದೆ. ಇನ್ನು ಚೆನ್ನಾಗೇ ಬೀಳ್ತಾ ಇದೆ, ಇನ್ನು ಜಾಸ್ತಿನೇ ಬೀಳ್ತಾ ಇದೆ. ಅದು ಸುಮಾರು ಖರ್ಚು ಉಳ್ಕತ್ತಲ್ಲ, ಈಗ ಲಕ್ಷಗಟ್ಟಲೆ ಅದು ಆಗುತ್ತೆ ಉಳುಮೆದು ಅದು ಇದು ಅಂತ. ಈ ಅದು ನಂದು ಅಷ್ಟೇ ಇಳುವರಿ ಬರುತ್ತೆ, ಅಷ್ಟೇ ಆದಾಯನೂ ಬರುತ್ತಲ್ಲ. ತೆಂಗು ಅಡಿಕೆಗೆ ನನ್ನ ಪ್ರಕಾರ ಉಳುಮೆ ಅವಶ್ಯಕತೆ ಇಲ್ಲ ಅಂತ. ಉಳುಮೆ ಅವಶ್ಯಕತೆ ಇಲ್ಲ, ಒಳ್ಳೆ ನೀರು ಗೊಬ್ಬರ ಕೊಟ್ಟರು ಸಾಕು ಸರ್. ತೆಂಗು ಉಳುಮೆ ಮಾಡೋದೇ ಬೇಡ ಅಂತ ನನ್ನ ಅನುಭವ. ಆ ಉಳುಮೆ ಮಾಡೋದ್ರಿಂದ ನೆಲನು ಗಟ್ಟಿ ಆಗ್ತದೆ ಟ್ರ್ಯಾಕ್ಟರ್ಗಳಿಂದ, ಸೂಕ್ಷ್ಮ ಅಣುಜೀವಿನೂ ಹಾಳಾಗುತ್ತೆ. ನನ್ನ ತೋಟದಲ್ಲಿ ಎಲ್ಲಿ ಹೊರಗಡೆಯಿಂದ ಎರೆಹುಳು ಪರವಳು ತಂದು ಬಿಟ್ಟೆ ಎಲ್ಲ ಬೇಜಾನ್ ಎರೆಹುಳು ಇದೆ ನನ್ನ ತೋಟದಲ್ಲಿ. ಚೆನ್ನಾಗಿ ಬರ್ತಾ ಇದೆ ಸರ್ ಬೆಳೆ ಎಲ್ಲ. ಏನೇನ್ ಬೆಳೆ ಹಾಕೊಂಡಿದ್ದೀರಾ ಪೂರ್ಣಿಮಾ ಅವ್ರೆ? ತೆಂಗು, ಅಡಿಕೆ, ತೆಂಗು ಅಡಿಕೆ ಪ್ರಧಾನವಾಗಿ ಇರೋಂತ ಬೆಳೆಗಳಲ್ವಾ? ತೆಂಗೆಷ್ಟಿದೆ ಮತ್ತೆ ಅಡಿಕೆ ಎಷ್ಟಿದೆ? ಅಡಿಕೆ 2000 ಇದೆ, ತೆಂಗು 300 ಇದೆ. 300 ತೆಂಗಿದೆ. ಏನ್ ಕಾಯಿ ಮಾರಾಟ ಮಾಡ್ತೀರಾ, ಕೊಬ್ಬರಿ ಮಾಡ್ತೀರಾ, ಹೆಂಗೆ? ಕಾಯಿ ಮಾರಾಟ ಮಾಡ್ತೀವಿ, ಕೊಬ್ಬರಿ ಕಡಿಮೆ ಹಾಕೋದು. ಎಳ್ನೀರು ಕಾಯಿನೇ ಕೊಡ್ತಿರೋದು. ಜಾಸ್ತಿ ಎಳ್ನೀರು ಮತ್ತೆ ಕಾಯಿ ಕೊಡ್ತೀರಾ. ಕೊಬ್ಬರಿ ಯಾಕೆ ಮಾಡೋದಿಲ್ಲ? ಕೊಬ್ಬರಿ ಅಂದ್ರೆ ಇವಾಗೇನ ಅಷ್ಟೊಂದ್ ದಿನ ಯಾಕೆ ಇಟ್ಕೋಬೇಕು, ಅದೆಲ್ಲ ವೇಸ್ಟ್ ಅಲ್ವಾ? ರೈತರಿಗೆ ಯಾವ ತರ ಉಪಯೋಗಕ್ಕೆ ಬರುತ್ತೆ ಆತರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಕೊಬ್ಬರಿ ಬೆಲೆನೂ ಕೂಡ ಬಹಳ ಕಡಿಮೆ ಇದೆ. ಕಡಿಮೆ ಇರುತ್ತೆ, ಹೆಚ್ಚಾಗುತ್ತೆ. ಅಷ್ಟ ದಿನ ತನಕ ಏನ ಕಾಯ್ಬೇಕು? ನಮ್ಗೆ ಅನುಕೂಲಕ್ಕೆ ತಕ್ಕನಾಗ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಗೆ ಯಾವಾಗ ಬೇಕೋ ಅವಾಗ ಮಾರಾಟ ಮಾಡ್ಕೋಬಹುದು ಕಾಯಿ ಮತ್ತೆ ಎಳ್ನೀರ ಆದ್ರೆ. ಹೌದು. ಏನೇನ್ ಕೆಲಸ ಮಾಡ್ತೀರಾ ನೀವು? ನಾವು ಫಾರಂ ಅಲ್ಲಿ ಗೌಡ್ರಿಗೆ ಸಹತ್ ಮಾಡ್ತೀವಿ ಅಷ್ಟೇ, ಬೇರೇನಿಲ್ಲ. ಸಾತ್ ಅಂತ ಅಂದ್ರೆ ಹೇಳಿ, ಏನೇನ್ ಮಾಡ್ತಾರೆ ಬೆಳಗ್ಗಿಂದ ಸಂಜೆವರೆಗೂ? ಯಾಕೆಂದ್ರೆ ಯಾರು ನೀವು ಕೃಷಿ ಕಾರ್ಮಿಕರನ್ನ ಕರ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ, ಏನೇನ್ ಮಾಡ್ತಾರೆ ಹೇಳಿ? ಯಾಕೆಂದ್ರೆ ಇಬ್ಬರೇ ಮಾಡ್ಬೇಕಲ್ಲ ಎಲ್ಲ ಕೆಲಸನು. ಹೌದು. ಕುರಿಗೆಲ್ಲ ಮೆಡಿಸಿನ್ ಎಲ್ಲ ಹೆಲ್ಪ್ ಮಾಡ್ತೀನಿ, ಮತ್ತೆ ಬೆಳಗ್ಗೆ ನೀರ್ ಹಾಕದಷ್ಟೇ, ಮತ್ ಮಿಕ್ಕಿದೆಲ್ಲ ಮೇವೆಲ್ಲ ಹಾಕುವಾಗ ಅವ್ರು ಮಾಡ್ಕೋತಾರೆ. ಉಳಿದಿದ್ದೆಲ್ಲ ಹೆಚ್ ಕೆಲಸ ಅವರೇ ಮಾಡ್ತಾರೆ. ನಮ್ಮನೆಯವರೇ ಹೆಚ್ ಕೆಲಸ ಮಾಡೋದು. ನೀವು ಮನೆ ಕೆಲಸ ಜೊತೆಗೆ ನಿಮ್ಗೆ ಟೈಮ್ ಸಿಕ್ಕಾಗ ತೋಟದ ಕೆಲಸಕ್ಕೆ ಒಂದಷ್ಟು ಸಹಾಯ ಮಾಡ್ತಾರೆ. ಹೌದು ಅಷ್ಟೇ. ಈಗ ಮೇವೆಲ್ಲ ಕುಯ್ಕೊಂಬರೋದು, ಕತ್ತರಿಸೋದು ಎಲ್ಲ ಯಾರು ಮಾಡೋದು? ಎಲ್ಲ ನಮ್ಮನೆಯವರೇ ಮಾಡೋದು. ಓಹೋ, ಅವರೇ ಮಾಡ್ತಾರೆ. ಎಲ್ಲ ಅವರೇ ಮಾಡೋದು, ಮತ್ ನಾವೇನ್ ಮಾಡಲ್ಲ. ಸುಭಾಷ್ ಅವರ ಈಗ ಎಷ್ಟು ವಯಸ್ಸು ನಿಮ್ಗೆ? ನನಗೆ 62. 62 ವರ್ಷ. ವಯಸ್ಸೆಲ್ಲ ಲೆಕ್ಕ ಹಾಕಂಗಿಲ್ಲ, ಆಯ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಮ ಜನಗಳು ಏನಾಗಿದೆ, ರೈತರದು ವಯಸ್ಸಾಯ್ತು, ಅಯ್ಯೋ 50 ವರ್ಷ ಆಯ್ತು, ಇನ್ ಕೆಲಸ ಮಾಡಬಾರ್ದು, ಆರೋಗ್ಯ ನೋಡ್ಕೋಬೇಕು, ಇಷ್ಟು ವರ್ಷ ಆಯ್ತು, ಅಲೆ ಹಿಂಗಾಯ್ತು, ಇಷ್ಟಾದ್ಮೇಲೆ ನಾವ್ಯಾ ಕೆಲಸ. ಕೆಲವರೆಲ್ಲ ವಿಚಾರ ಕೇಳ್ತೀನಲ್ಲ ಬತ್ತರಲ್ಲಿ ಅಂತಾರೆ, ನಾನು ವಯಸ್ಸು ಪಯಸ್ಸು ಅವೆಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಳ್ಳಲ್ಲ. ನನ್ನ ಆಳ್ ನಾನು ಮಾಡ್ತಾ ಇರ್ತೀನಿ, ಅದ್ರ ಆಳ್ ನಡೀತಾ ಇರ್ತದೆ. ಆ ದೃಷ್ಟಿಯಿಂದ ಆರೋಗ್ಯ ಚೆನ್ನಾಗಿದೆ ಸರ್. ನಾನು ಹೆಚ್ಚು ಕಮ್ಮಿ 4-5 ಗಂಟೆ ಹೇಳ್ತೀನಿ, 9-10 ಗಂಟೆ ಕೆಲಸ ಮಾಡ್ತೀನಿ, ಮತ್ತೆ ಸ್ನಾನ ಮಾಡಿ ತಿಂಡಿ ತಿಂದು 1 ಗಂಟೆ ರೆಸ್ಟ್ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡೋದು ರಾತ್ರಿ 7-8 ಗಂಟೆ ಕೆಲಸ ಮಾಡ್ತೀನಿ. ಹೆಚ್ಚಿಗೆ 15 ಗಂಟೆ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕೆಲಸದ ವಿಚಾರದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಹಿಂಜರಿಯ ವಿಚಾರನೇ ಇಲ್ಲ ನಂದು. ನನ್ ನೂರು ಈಗ ಮತ್ತೆ ಈಗೆಲ್ಲ ಶೆಡ್ ಎಲ್ಲ ಆರ್ಡರ್ ಮಾಡ್ತಾ ಇದ್ದೀನಿ, ಮತ್ತೆ 100 ಕುರಿ ಹಾಕ್ತೀನಿ, 150 ಕುರಿ ಒಬ್ಬನೇ ಮಾಡ್ತೀನಿ, 150 ಕುರಿ ಒಬ್ಬನೇ ಮಾಡ್ತೀನಿ. ಕೆಲಸ ಮಾಡೋದ್ರ ಬರ್ಲಿ ಸರ್, ಎಕ್ಸ್ಪೋರ್ಟ್ ನಾನು, ಯಾವ್ದು ಕಂಜಕೂಲ ಏನು ಇಲ್ಲ. ಈ ಮೊದ್ಲಿಂದಲೂ ಕೆಲಸ ಹೆಂಗೆ ಮಾಡ್ತಿದ್ರು? ಮೊದ್ಲಿಂದಲು ಸರ್, ಮೊದ್ಲಿಂದಲು ಹೆಚ್ಚು ಕಮ್ಮಿ 18 ವರ್ಷ ಹುಡುಗನಲ್ಲೂ ಇದೇ ಟೈಪ್ ಕೆಲಸ ಮಾಡ್ತಾ ಇದ್ದೀನಿ. 18 ವರ್ಷ ಹುಡುಗನಲ್ಲೂ ಇದೇ ಟೈಪ್ ಕೆಲಸ ಮಾಡ್ತೀನಿ. ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿದೆ ಭಗವಂತ. ಯಾವ್ದಿಲ್ಲ ಈ ಎಣ್ಣೆ ಪಣ್ಣೆ, ಹೋಟ್ಲಲ್ಲಿ ತಿನ್ನೋರು, ಪಾಟ್ಲಲ್ಲಿ ತಿನ್ನೋರು. ನಾನು ಮಹಾರಾಷ್ಟ್ರಕ್ಕೆ ಹೋದ್ರು ಹೋಟ್ಲಲ್ಲಿ ತಿನ್ನಲ್ಲ ನಾನು. ಮತ್ತೆ ಬಾಳೆಹಣ್ಣು ಕೇಳಿಹಣ್ಣು ತಿನ್ಕೊಂಡು ಬರ್ತೀನಿ. ಬೀಗ್ರೂಟ ಪಾಗ್ರೂಟ ಇವೆಲ್ಲ ಕೂಡ ನಾನು ಹೋಗೋದೇ ಇಲ್ಲ. ಮಂದೇನು ಊಟ ಮಾಡ್ತಿದ್ರು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ, ಗುಡ್ಗಾರ, ರೊಟ್ಟಿ, ಮೆಣಸಿನ್ಕಾಯಿ, ಮೊಸರು, ತುಪ್ಪ ಇಂಥದೇ. ನಮ್ಮನವ್ರು ಅದೆಲ್ಲ ಮಾಡ್ಕೊಡ್ತಾರೆ, ಆ ಟೈಮ್ಗೆ ಏನೇನು ಬೇಕೋ ಆ ಟೈಮಿಗೆ ಮಾಡ್ಕೊಡ್ತಾ ಇರ್ತಾರೆ. ಹೊರಗಡೆ ಊಟ ಆಗೋದಿಲ್ಲ? ಇಲ್ಲ ಇಲ್ಲ ಸರ್, ಮಾಡೋದೇ ಇಲ್ಲ ನಮ್ಗೆ, ಮಾಡೋದೇ ಇಲ್ಲ. ಈ ಹೊರಗಡೆ ತಿಂದೆ ಇರೋದೇ ನಿಮ್ಮ ಆರೋಗ್ಯದ ಗುಟ್ಟು ಅಂತ ಹೇಳ್ಬೋದು? ನಿಜ ಸರ್, ನಿಜ ಸರ್, ಆರೋಗ್ಯದ ಗುಟ್ಟು ಅದೇ. ಎಲ್ಲ ಈಗ ಎಲ್ಲ ಹೊರಗಡೆ ಎಲ್ಲ ಹೋಟ್ಲಲ್ಲಿ ಕೆಮಿಕಲ್ಲು ಅದು ಇದು, ಈ ಕಾರ್ಯಗಳಲ್ಲೂ ಅದೇ ಮಾಡ್ತಾವ್ರ ಸಹ, ಎಲ್ಲ ಕೆಮಿಕಲ್ ಮಾಡ್ತಾವ್ರ. ನಾನು ಊಟ ಮಾಡೋದಕ್ಕೆ ಹೋಗೋದಿಲ್ಲ ಬಿಡಿ, ಹೋಗೋದೇ ಇಲ್ಲ. ಕೆಲವು ವಿಚಾರ ಮಾತಾಡ್ಬಾರ್ದು, ಜನ ಸವಾಸನೆ ಬೇಡ ಅನ್ಸ್ಬಿಡೋದ್ ನಂಗೆ. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮನೆ ಕಾರ್ಯಕ್ಕೆ ಯಾರು ಬರ್ಬೇಕಲ್ಲ? ನಾನು ಕಾರ್ಯನೇ ಮಾಡೋದಿಲ್ಲ, ಕಾರ್ಯನೇ ಮಾಡಲ್ಲ. ಭೂಮ್ ತಾಯಿ ಸರ್, ನನಗೆ ಭೂಮ್ ತಾಯಿ ಬಿಟ್ರೆ ನೇನು ಇಲ್ಲ. ಇಷ್ಟೆಲ್ಲ ನಂದು ಆರ್ಪಾಟ ದರ್ಬಾರ ಎಲ್ಲ ನನ್ ಭೂಮ್ ತಾಯಿ ದುಡ್ಡು, ರಾಜಕೀಯ ದುಡ್ಡಿಲ್ಲ, ಇನ್ನೊಂದಿಲ್ಲ, ಒಬ್ರಿಗೆ ಮೋಸ ಮಾಡಲ್ಲ, ಏನು ಮಾಡಲ್ಲ, ಎಲ್ಲ ನನ್ ಭೂಮ್ ತಾಯಿ ದುಡ್ಡೇ. ನಾನು 84 ಬುಲೆಟ್ ತಂದನು, 22,000 ರೂಪಾಯಿ ಬುಲೆಟ್ ಆಗ. ಈಗ ಎಷ್ಟು 40 ವರ್ಷ ಆಯ್ತು, ಇನ್ನೂ ಐತ್ ಬುಲೆಟ್ ತಕೊಳ್ಳಿ ಫೋಟೋ. ಅದನ್ನೇ ಬಳಕೆ ಮಾಡ್ತೀರಿ? ಅದು ಓಡಿಸ್ತೀನಿ, ಓಡಿಸ್ತೀನಿ. ಜಾಸ್ತಿ ಯೂಸ್ ಮಾಡೋದು ಇದೆ ಆಟನ. ಬುಲೆಟ್ ಇಲ್ಲ ರೇರು, ಬುಲೆಟ್ ಇದೇ ಬೇಕಲ್ಲಂಗೆ ಏನೇನ ತುಮಕಿ ಬರಕ್ಕೆ. ಬುಲೆಟ್ ಓಡಿಸ್ತೀನಿ, ಬುಲೆಟ್ ಭಾರಿ ಚೆನ್ನಾಗಿದೆ. ನನ್ ಬುಲೆಟ್ ಹೋಯ್ತಾ ಕ್ಯೂ ನಿಂತ ನೋಡಕ್ಕೆ ಜನ ಆತರ ಇದೆ. ನಮ್ಮಲ್ಲಿ ಯಾರಿಗೂ ಟಚ್ ಮಾಡಕ್ ಕೊಡಲ್ಲ ಬುಲೆಟ್. ನಾನೇ ಓಡಿಸ್ಬೇಕು, ಯಾರು ಮಗ ನಮ್ ಡಾಕ್ಟರ್ಗೂ ಕೊಡಲ್ಲ. ಅವ್ರು ಬೇಕು ಅವ್ರು ಸೃಷ್ಟಿ ಮಾಡ್ಕೊಂಡು ತಗೊಳ್ಳಿ. ನಮ್ದು ಏನಪ್ಪ ಅಂತಂದ್ರೆ ಎಕ್ಕೆ ಪುಕ್ಕ ಬೆಳೆಸ್ಬೇಕು, ಮಕ್ಕಳನ್ನ ಆಗ್ಲಿ ಇನ್ನೊಬ್ರನ್ನೇ ಆಗ್ಲಿ, ಇನ್ನು ಆಮೇಲೆ ಅವ್ರವ್ರ ಡ್ಯೂಟಿ ಮಾಡ್ಕೋಬೇಕು. ನಮ್ಮ ಜನದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಮಕ್ಳು ಮಾಡ್ಬೇಕು, ಮೊರೆ ಮಕ್ಳು ಮಾಡ್ಬೇಕು, ಇದೆಲ್ಲ ಇಟ್ಕೋಬಾರ್ದು. ನಮ್ಗೆ ಏನ್ ಬೇಕು ಅದ್ ಮಾಡ್ಕೋಬೇಕು ನಮ್ ಸಂತೋಷಕ್ಕೆ ಅನ್ನೋ ನನ್ನ ಭಾವನೆ ಅಷ್ಟೇ. ಕಬ್ಬು ಬೆಳೀತಾ ಇದ್ದೆ ಅಂತ ಹೇಳಿದ್ರಿ, ಎಷ್ಟು ವರ್ಷ ಬೆಳೆದ್ರಿ? ಅದೊಂದು 6-7 ವರ್ಷ ಬೆಳೆದ ಸರ್. ಒಂದ್ ವರ್ಷಕ್ಕೆ 600-700 ಟನ್ ಕಬ್ಬು ಇದೆ. ಅವತ್ತಿನ ಕಾಲದಲ್ಲ ಗಂಗಣ್ಣ ಚೇರ್ಮನ್ ಇದ್ರು, ಒಂದ್ಸರಿ ಗಲಾಟೆ ಆಗಿ ಫ್ಯಾಕ್ಟರಿ ನಿಲ್ಲಿಸಿದ್ರು. ಡ್ರೈವರ್ ಬ್ಯಾಟ ಕೇಳ್ದ ಅಂತ ಅವ್ನ ಡ್ರೈವರ್ಗೆ ಹೊಡೋಬಿಟ್ಟೆ, 1 ವಾರ ಫ್ಯಾಕ್ಟರಿ ನಿಲ್ಲಿಸ್ಬಿಟ್ರು. ಆಗ ಏನಾಯ್ತು, ನಮ್ ರೈತರು ಕೊಬ್ಬೆಲ್ಲ ನಮ್ದು ಒಣಗೈತೆ, ಸುಭಾಷಿನ ದುಡ್ಡು ಐತೆಲ್ಲ ಅದ್ರಲ್ಲಿ ಇಟ್ಕೊಡಿ ನಿಮಗೆ ಪರಿಹಾರ ಅಂದ್ರು. ಅವತ್ತೇ ಆಯ್ತು ನಮ್ ರೈತರ ಕೆಲಸನ ಬಿಟ್ಬಿಡಲಿ. ನಮ್ ಚೆನ್ನೇಗೌಡರು ಅಂತ ಇದ್ರು ರೈತ ಬಂದು ದೊಡ್ಡ ಹೋರಾಟಗಾರರು, ಅವ್ರ ಜೊತೆ ಬೆಳೆದ ನಾನು ಅವರು ಶಿಷ್ಯ. ಆ ಬ್ಲಡ್ ನಮ್ಗೆ ಆ ಬೆವರು ಅಂಟ್ಕೊಂಡ್ರೆ ಇವತ್ತು ಅದೇ ಒಂದು ಲೆವೆಲ್ ಅಲ್ಲಿ ಹೋಗ್ತಾ ಇದೀನಿ. ಆ ದಾರಿಲೆ ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದಾನೆ ಸರ್ ಭಗವಂತ, ಎಲ್ಲಾ ಕೊಟ್ಟಿದ್ದಾನೆ. ನಂಗೆ ಇನ್ನೇನು ಬೇಡ, ಗಂಗಾದೇವಿ ಒಂದ್ ಬೇಕಷ್ಟೇ, ಇನ್ನೇನು ಬೇಡ ನಂಗೆ. ಎಲ್ಲಾ ಕೊಟ್ಟಿದ್ದಾನೆ ಗಂಗಾದೇವಿ ಒಂದ್ ಇದ್ರೆ ಸರ್, ವ್ಯವಸಾಯದ ವಿಚಾರದಲ್ಲಿ ದುಡಿಯೋದ್ರಲ್ಲಿ ನಾನು ಚಾಲೆಂಜ್ ಹಾಕಿ ಅಗ್ರಿಮೆಂಟ್ ಬೇಕು ಮಾಡಿ ದುಡಿತೀನಿ ನಾನು. ಆ ಮನಸ್ಸು ನನಗಿದೆ. ಈಗ ಕಬ್ಬು ಬೆಳೀತಾ ಇದ್ದೆ ಅಂತ ಹೇಳಿದ್ರಲ್ಲ, ನೀರೆಲ್ಲ ಚೆನ್ನಾಗಿರ್ತಾ ಇತ್ತು? ನೀರೆಲ್ಲ ಆಗಿತ್ತು ಸರ್. 150 ಅಡಿ ಬಾವಿ ನಮ್ ಚೆನ್ನೇಗೌಡರು ಕೊರ್ದದ್ದೆ, ಅದು 6 ಎಕರೆ ಕುಡಿಯುವ. ಬತ್ತಾ ಬತ್ತಾ ಎಲ್ಲ ಮಳೆಗಾಲ ಕಮ್ಮಿ ಆಯ್ತು, ಆಮೇಲೆ ಎಲ್ಲ ಕೊರಿಸ್ತು, ಏನು ಮಾಡಿದ್ರು ಆಗ್ನೇ ನೀರ. ಆಗ ನೀರು ಕಡಿಮೆ ಆಯ್ತು ಅಂತ ಅವಾಗ್ಲೇ ಟ್ಯಾಂಕ್ ಕಟ್ಟಿದದ, 85 ಏನು ಕಟ್ಟೆ. ಆಮೇಲೆ ಮತ್ ಮಧ್ಯೆ ನಡುವೆ ಎಲ್ಲ ಮಳೆಗಾಲ ಕಮ್ಮಿ ಆಯ್ತು. ಈಗ ಹೆಚ್ಚು ಕಮ್ಮಿ ಮಾವಿಗೆ ಒಂದು 32 ಲಕ್ಷ ಹಾಕಿದೀನಿ ಎಲ್ಲ ನಮ್ ಭೂಮಿ ತಾಯಿ ದುಡ್ಡೆ. ಈಗ ಮತ್ತೆ ಆಮೇಲೆ ಇಲ್ಲೆಲ್ಲ ನಮ್ ರೈತರು ಇಲ್ಲಿ ಕೊರ್ಸಿಗೆ ಅಲ್ಲಿ ಕೊರ್ಸಿಗೆ ಅನ್ನೋರು. ನಮ್ ರೈತರು ಭಾವನೆ ಭಾರಿ ಚೆನ್ನಾಗಿದೆ ನಮ್ ಮೇಲೆ, ಆವೇಂದ್ರದ ಆಶೀರ್ವಾದದಿಂದ ಒಳ್ಳೆ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟಾನೆ, ಅಭಿವೃದ್ಧಿ ಆಗ್ತಾ ಇದೆ. ನಮ್ ರೈತ ಜಮೀನ ಎಲ್ಲಿ ಬೇಕು ಅಲ್ಲೇ ಕೊರ್ಸೋದು, 2 ಕಿಲೋಮೀಟರ್ 3 ಕಿಲೋಮೀಟರ್ ಅಲ್ಲಿಂದ ಪೈಪ್ ಲೈನ್ ಮಾಡೋದು, ಅದ್ ನಿಂತೋಗೋದು, ಇದೇ ಸಾಕಾಗಿ ಸುಮ್ಮನೆ ಆಗಿದ್ದೆ. ಅತ್ಲಗೆ ಇನ್ನೊಂದ್ ಕಡೆ ಹೋಗಿ ಅಲ್ಲಿ 1.5 ಕಿಲೋಮೀಟರ್ ಒಂದು ಈಗಲು ಬತ್ತೈತೆ ನೀರು, ಅಲ್ಲಿ ಕೊರಿಸ್ಟೇ ಅಲ್ಲಿಂದ ನೀರು ತಂದೆ. ಈ 3 ವರ್ಷದಿಂದ ಈಗ ಬತ್ತಾಯ್ ನೀರು ಚೆನ್ನಾಗಿ ಬತ್ತಾಯಿದೆ. ಈಗ ನೀರ್ ಸಾಕಾಗತ್ತ ನಿಮ್ಗೆ? ನೀರ್ ಬೇಜಾನಾಗುತ್ತೆ ಸರ್. ನೀರ್ ಎಷ್ಟು ಬೋರ್ವೆಲ್ ಇದಾವೆ ಈಗ? ಈಗ 4 ರನ್ನಿಂಗ್ ಇದೆ ಸರ್. 6 ಕಣೆ ಏನೋ ಕೇಸಿಂಗ್ ಇರುವವು, 6 ಕೇಸಿಂಗ್ ಇರುವವು. ನೀರಿದ್ರೆ ಸರ್ ನನಗೆ ದುಡ್ಡಿನಲ್ಲಿ ಏನ್ ಕೊರತೆ ಏನಲ್ಲ ಸರ್, ಭಯಂಕರ ದುಡಿತೀನಿ ಸರ್. ತೋಟದಲ್ಲಿ ಹೆಚ್ಚು ಕಮ್ಮಿ 10 ಲಕ್ಷ ಬರುತ್ತೆ. ಇನ್ ಫಾರಂ ಅಲ್ಲಿ ಇದೇ ಕುರಿಲೆ ಹೆಚ್ಚು ಕಮ್ಮಿ ವರ್ಷಕ್ಕೆ 15-20 ಲಕ್ಷ ದುಡ್ಡು ಬತ್ತೈತೆ. ಬತ್ತೈತೆ. ಹಂಗಾಗಿ ಒಳ್ಳೆ ಆದಾಯನು ಕೂಡ ಇದೆ. ಒಳ್ಳೆ ಆದಾಯ ಇದೆ ಸರ್. ಬೇರೆ ರೈತರಿಗೆ ಹೆಂಗ ಗೊತ್ತಿಲ್ಲ, ನನಗೆ ಗಂಗಾದೇವಿ ಇದ್ರೆ ವರ್ಷಕ್ಕೆ 1 ಕೋಟಿ ದುಡ್ಡು ಹಾಕ್ತೀನಿ, 1 ಕೋಟಿ ದುಡಿತೀನಿ. ಈಗೆಲ್ಲ ಇಂಪ್ರೂವ್ ಮಾಡ್ತೀನಿ ಮತ್ತೆ ಶೆಡ್ಡು, ಒಂದು 150 ಕುರಿ ಇಡ್ತೀನಿ, ಮಾಡ್ತೀನಿ. ಮನೆಯವರು ಏನೇನು ಸಹಾಯ ಮಾಡ್ತಾರೆ ನಿಮ್ಗೆ ಕೆಲಸದಲ್ಲಿ? ಅದೇ ಮೆಡಿಸಿನ್ ಹೇಳ್ಕೊಡ್ತಾರೆ, ಬೆಳಿಗ್ಗೆ ಒಂದ್ ಟೈಮ್ ನೀರು ತುಂಬುತ್ತಾರೆ, ಇನ್ನ ನನಗೆ ಸ್ನಾನ ಬಟ್ಟೆ 2 ಟೈಮ್ ಸ್ನಾನ ಟೈಮ್ ಬಿಸಿ ಬಿಸಿ ಊಟ ಆ ಟೈಮ್ಗೆ ಆಗ್ಬೇಕು ನಂಗೆ, ಅದೆಲ್ಲ ಮಾಡ್ಕೊಡ್ತಾರೆ. ಅದೆಲ್ಲ ಸಾಕಷ್ಟು ಈಗ ಅವತ್ತು ಏನಾರ ಈ ಭೂಮಿ ಮೇಲೆ ಇದೀನಿ ನಮ್ಮ ಪೂರ್ಣಿಮಂದಿಂದಲೇ ಅಷ್ಟೊಂದು ಹೋರಾಟ ಮಾಡಲೆ. ಇದೆಲ್ಲ ನೋಡಿದಿರಲ್ಲ ಈಗ ಅಂಟಮ್ದು ರಾಜಕೀಯದ ಗಲಾಟೆಗಳು ಇವೆಲ್ಲ ಫೇಸ್ ಮಾಡ್ಕೊಂಡು ಇನ್ನು ಇವತ್ತಿಲ್ಲಿ ಭೂಮಿ ಮೇಲೆ ಅವಳಿರೋತಿ ಕೂತಿದ್ದೀನಿ, ಅವಳಿರೋತಿ ಕೂತೀನಿ ಸರ್. ನೀವು ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು ಪೂರ್ಣಿಮಾ ಅವರು? 33 ವರ್ಷ ಆಯ್ತು. ಯಾವ ಊರು ನಿಮ್ ಸ್ವಂತ ಊರು? ನುಗ್ಗೇಳಿ ಹತ್ರ ಹೊನ್ನಮಾರ್ನಹಳ್ಳಿ. ಹೊನ್ನಮಾರ್ನಹಳ್ಳಿ. ನೀವೇನು ಓದಿದ್ರಿ? ನಾನು SLC. SLC ಓದಿದ್ರಿ. ನೀವು ಮದುವೆ ಆಗಿ ಬಂದಾಗ ಇಲ್ಲಿ ನಿಮ್ಮ ತೋಟದ ಪರಿಸ್ಥಿತಿ ಹೇಗಿತ್ತು, ಏನೇನು ಬೆಳೀತಾ ಇದ್ರಿ ಆಗ? ಅವಾಗ ಏನಿರಲಿಲ್ಲ, ಎಲ್ಲ ಆಳು ಬಿದ್ದಿತ್ತು. ಆಮೇಲೆ ನಾವು ಬಂದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಏನೇನು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ? ಫಸ್ಟ್ ತೆಂಗಿತ್ತು, ಆಮೇಲೆ ಕಬ್ಬೆಲ್ಲ ಹಾಕೊಂಡು ಇಂಪ್ರೂವ್ ಮಾಡ್ಕೊಂಡ್ರು. ಕಬ್ಬಲ್ಲಿ ಒಳ್ಳೆ ಆದಾಯ ಬರ್ತಾಯ್ತ? ಹೌದೌದು, ಕಬ್ಬಲ್ಲಿ ಚೆನ್ನಾಗಿ ಆದಾಯ ಬರ್ತಾ ಇತ್ತು. ನೆರಳು ಜಾಸ್ತಿ ಆಯ್ತು, ಆಮೇಲೆ ಬಿಟ್ಟು ನೀರಿಲ್ದಂತ. ಆಮೇಲೆ ಕಾಫಿ ಹಾಕೊಂಡ್ವಿ, ಆಮೇಲೆ ವೆನಿಲ್ ಹಾಕೊಂಡ್ವಿ, ಆಮೇಲೆ ಮೆಣಸು ಹಾಕೊಂಡ್ವಿ. ಆಮೇಲೆ ನೀರಿಲ್ದಲೆ ಮತ್ತೆ ಅದೇ ಎಲ್ಲ ಒಣಗೋಯ್ತು. ಮತ್ತೆ ಅಡಿಕೆ ಇತ್ತು, ಅದು 2000 ಒಣಗೋಯ್ತು. ಮತ್ತೆ ಈಗ ಮತ್ತೆ ರೀಸೆಂಟ್ ಆಗಿ 2 ವರ್ಷದಿಂದ ಮತ್ತೆ 2000 ಅಡಿಕೆ ಹಾಕಿದೀವಿ. ಕಾಫಿ ಮೆಣಸು ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಅಲ್ಲ, ಚೆನ್ನಾಗಿತ್ತು, ನೆರಳೆ ಎಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೋಡೋಣ, ನಮ್ಮನೆಯವರು ಹೊಸ ಹೊಸ ತಳಿಗಳನ್ನೇ ಪ್ರಯೋಗ ಮಾಡೋದು, ಹಂಗಾಗಿ ತಡಿ ಇದನ್ನ ಪ್ರಯೋಗ ಮಾಡೋಣ ಅಂತ ಮಾಡಿದ್ವಿ. ಬರ್ತಾ ಇತ್ತು, 1 ಟನ್ ಬರ್ತಿತ್ತು ವರ್ಷಕ್ಕೆ, ನೀರಿಲ್ದಲೆ ಹೊರಟೋಯ್ತು. ಎಷ್ಟು ಎಕರೆಗೆ ಹಾಕಿದ್ರಿ ಕಾಫಿನ? 4 ಎಕರೆಗೂ ಹಾಕಿದ್ವಿ ಪೂರ್ತಿ. ಕಾಫಿ, ಕಾಳುಮೆಣಸು, ಕಾಳುಮೆಣಸು, ವೆನಿಲಾ ಹಾಕಿದ್ವಿ, ಏಲಕ್ಕಿನೂ ಹಾಕಿದ್ವಿ. ಏಲಕ್ಕಿನೂ ಹಾಕಿದ್ವಿ, ಮನೆಗಷ್ಟೇ ಆಗ್ತಿತ್ತು. ಯಾಕೆ ಈ ತರ ವಿಭಿನ್ನವಾದ ಒಂದು ಬೆಳೆ ಬೆಳಿಬೇಕು ಅಂತೇಳಿ ಯಾಕೆ ಅನಿಸ್ತು ನಿಮ್ಗೆ? ನಾನು ನಮ್ ಚೆನ್ನೇಗೌಡರ ಜೊತೆ ಬೆಳೆದದ್ದು. ಯಾವ್ದಾದ್ರು ಒಂದು ಹೊಸ ವಿಚಾರನ ನಮ್ಮ ಮುಂದಿನ ಪೀಳಿಗೆ ನಮ್ಮ ರೈತರಿಗೆ ಹೊಸ ಹೊಸ ವಿಚಾರ ಮುಟ್ಟಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಈಗ ಡಾರ್ಪರ್ ಗೊತ್ತಿಲ್ಲ ಯಾರಿಗು, ನಮ್ ಜಿಲ್ಲೆಗೆ ಎತ್ತೇನೆ ನಾನು ಫಸ್ಟ್ ಡಾರ್ಪರ. ಈಗ ನಮ್ಮನ್ನ ನೋಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ. ಆಗ ನಮ್ ಜಿಲ್ಲೆಗೆ ನಂದು ಫಸ್ಟ್ ನಂದೇ ಇದ್ದು ಫಾರಂ, ಯಾರು ಇರ್ತಿಲ್ಲ. ಈಗೆಲ್ಲ ನಮ್ಮನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದಾರೆ. ನಮ್ ರೈತರು ಅಭಿವೃದ್ಧಿ ಆಗ್ಬೇಕು ಅನ್ನೋ ನನ್ನ ಭಾವನೆ ಅಷ್ಟು ಮೊದ್ಲು. ನಮ್ ರೈತರು ಅಭಿವೃದ್ಧಿ ಆಗ್ಬೇಕು, ಚೆನ್ನಾಗಿರ್ಬೇಕು. ಆಮೇಲೆ ಕುರಿದು ಇನ್ನೊಂದ್ ಏನ್ ಗೊತ್ತಾ ಸರ್, ಈಗ ಇಲ್ಲಿ ಮಳೆಗಾಲ ಆಗ್ಲಿಲ್ಲ ಅಂದ್ರೆ ಅಲ್ಲೆಲ್ಲಾರು ಹಾಸನಲ್ಲಿ ಮಳೆ ಆಗುತ್ತೆ, ಅಲ್ಲಿ ಮೇವು ಬೆಳೀತಾರೆ, ಅಲ್ಲಿಂದ ಒಂದ್ 4 ರೂಪಾಯಿ ಜಾಸ್ತಿ ಆಗ್ಲಿ ಕೊಂಡು ಕುರಿ ಸಾಕಾಣಿಕೆ ಮಾಡ್ಕೋಬಹುದು. ಆ ಉದ್ದೇಶದಿಂದ ಕುರಿ ಫಾರಂ ಭಾರಿ ಲಾಭದಾಯಕವಿದೆ. ನಾನು ಎಲ್ಲ ವ್ಯವಸಾಯ ಮಾಡಿದೀನಿ, ಇದ್ರಂತ ನೆಮ್ಮದಿ ಇದ್ರಂತ ಲಾಭ ಯಾವುದು ಸಿಕ್ಕಿಲ್ಲ ನನಗೆ. ನಾನು ಬೆಳಿಬಾರದೆಲ್ಲ ಬೆಳೆ ಬೆಳೆದಿನಿ, ಯಾರು ಬೆಳೆದಂತ ಬೆಳೆ ಎಲ್ಲ ಇಲ್ಲಿ ಬೆಳೆದು ಮಾಡಿದೀನಿ. ಈಗೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ರೆ ಒಳ್ಳೇದಾಗ್ಬೇಕು ನಮ್ ರೈತರಿಗೆ ಅಷ್ಟೇ. ನಮ್ ರೈತರ ಭಾವನೆಗಳಲ್ಲಿ ಒಂದು ಒಗ್ಗಟ್ಟೊಂದು ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಮ್ ರೈತರು ಒಗ್ಗಟ್ಟು ಮಾಡೋದೇ ಕಷ್ಟವಲ್ಲ. ಕಾಫಿ ಯಾವ ತಳಿ ಹಾಕೊಂಡಿದ್ರಿ, ಎಷ್ಟು ವರ್ಷ ಇತ್ತು? ಕಾವೇರಿ. ಕಾವೇರಿ ಒಂದ್ 3 ವರ್ಷ ಇತ್ತು. ಎರಡ್ ಬೆಳೆನ ಮೂರ್ ಬೆಳೆನ ಕೂದೆ. ಏ ಒಳ್ಳೆ ಇಳುವರಿ ಬರೋ ಸರ್, ಟಾಪ್ ಅನ್ನು. ಇನ್ನು ಕಾಳುಮೆಣಸು ನಮ್ದು ಮಲ್ನಾಡ್ಗಿನ್ನಲ್ಲೂ ಕ್ವಾಲಿಟಿ ಬರೋದು. 1,000 ರೂಪಾಯಿ 1,500 ರೂಪಾಯಿ ಗಂಟಲು ಮಾರಿದೀನಿ ಮೆಣಸ ಕೆಜಿನ. ಒಳ್ಳೆ ಕ್ವಾಲಿಟಿ, ಒಳ್ಳೆ ದಪ್ಪ ಬರುತ್ತೆ. ಈಗಲೂ ಐತೆ ಅಲ್ಲೆಲ್ಲ ಒಂದೊಂಚೂರು. ಈಗೆಲ್ಲ ಮರ ಹತ್ತಬೇಕಲ್ಲ, ಅದ್ರಿಂದ ಎಲ್ಲ ತೆಗ್ದಾಕ್ಬಿಟ್ಟೆ ಮೆಣಸ. ಚೆನ್ನಾಗಿ ನಡೀತಿದೆ ಸರ್ ವ್ಯವಸಾಯದ, ಏನ್ ತೊಂದ್ರೆ ಇಲ್ಲ. ಕಾಫಿ ತೆಗದ್ಮೇಲೆ ಏನ್ ಹಾಕಿದ್ರಿ? ಕಾಫಿ ತೆಗದ್ಮೇಲೆ ಈಗ ಅಡಿಕೆ ಹಾಕಿದ್ದೆ. ಅಡಿಕೆ ಇತ್ತು 2,000, ಅದು ನೀರಿಲ್ದಲ್ಲ ಹೋಗ್ಬಿಡ್ತಲ್ಲ. ಅದಕ್ಕಾಗಿ ಭಾರಿ ಪ್ರಯತ್ನ ಮಾಡಿದೆ, ಗಂಗಾದೇವಿ ತೆಗಿಯಕ್ ಆಗ್ನೇ ಇಲ್ಲ. ಪ್ರಕೃತಿ ಮುಂದೆ ನಾವ್ ಯಾರು ಸರ್, ನಮ್ಮ ಮಾನೂರು. ಹಂಗಾಗಿ ಪ್ರಕೃತಿ ಏನೇ ಆಗುತ್ತೆ ಅದರಂತೆ ನಡ್ಕೊಂಡು ಹೋಗ್ಬೇಕು. ಈಗ ಒಂದ್ 3 ವರ್ಷದಿಂದ ನಿಮ್ದೇ ಗಂಗಾದೇವಿ ಗೊತ್ತಾವಳೆ, ನಿಮ್ದೇ ಆಗಿದೀವಿ ಸರ್. ಚೆನ್ನಾಗಿದೆ, ಚೆನ್ನಾಗಿದೆ, ಒಳ್ಳೆ. ಯಾವ ಸಂದರ್ಭದಲ್ಲಿ ಅಡಿಕೆ ಹೋಗಿದ್ದು? 98 ಹೋಯ್ತು. ಅವಾಗೆಲ್ಲ ಸ್ವಲ್ಪ ಬರ ನಿರಂತರವಾಗಿ ಬಂತು ಸರ್. ಮೊದ್ಲು ಮೇಕೆ ಫಾರಂ ಮಾಡಿದಾಗ ಇಡೀ ದೇಶ ಎಲ್ಲ ತಿರುಗಿತು ಸ್ವಲ್ಪ. ಈ ಆಟದಲ್ಲಿ ನಾನೇ ಹತ್ತೋದು ಮರಕೆ, ನಿಮ್ಮ ಕಾರೆಕೆರೆ ಅಲ್ಲಿ ಹೋಯ್ತಂದ್ರೆ, ಇಲ್ಲಿ ಉದಯಪುರ ಫಾರಂ ಎಲ್ಲಿ 40 ಕಿಲೋಮೀಟರ್ ಸೊಪ್ಪ ಐತೆ ಅಂದ್ರೆ ಅಲ್ಲಿ ಹೋಗದಯ. ಇನ್ನ ಬೇವಿನ ಮರ ಎಲ್ಲ ಹತ್ತಿ ನಾನೇ ಕಡಿಯ ನಮ್ ರೈತರ ಜಮೀನಲ್ಲಿ ಸೊಪ್ಪೆಲ್ಲ. ಏನೋ ಈ ಮಟ್ಟಕ್ ಮಾಡ್ಕೊಂಡು ಫಾರಂ ಈ ಮಟ್ಟಕ್ ನಿಂತಿದೆ ಸರ್. ಅವತ್ತೇನೋ ಕೈ ಬಿಟ್ಬಿಟ್ಟಿದ್ರೆ ಫಾರಂ ಹೋಗ್ಬಿಡೋದು ಫಾರಂ. ಇವತ್ತು ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಅಡಿಕೆ ಫಸಲು ಕೊಡ್ತಾ ಇತ್ತ ಹಳೇದು? 2,000 ಗಿಡ ಐಶ್ವರ್ಯ ಕಣ ಆಶ್ರಯದ ಕೂದಿದೆ ಸರ್. 3 ವರ್ಷ ಅಡಿಕೆ ಕೂದಿದೆ. 3 ವರ್ಷ ಅಡಿಕೆ ಕೂದಿದೆ. ಇವತ್ತು 2,000 ಗಿಡ ಇದ್ರೆ 20 ಲಕ್ಷ ದುಡ್ಡು ಬರೋದು. ಈಗ ಮತ್ತೆ ಹಾಕಿನಿ ಒಂದ್ 2,000, ಅದು ಫಸಲು ಬರಕ್ಕೆ ಇನ್ನೊಂದು 5 ವರ್ಷ ಬೇಕು. ಅದೇ ಉದ್ದೇಶ ಹಾಕಿದ್ದೇನಾತ್ಲಿ ಕುರಿ ಬಿಡಕ್ ಮೇಯಕ್ಕೆ ಅಂತ ಮಾಡ್ಕೊಂಡಿದ್ನಿ ಸರ್. ರಸ್ಮಿ ಮಾಡ್ಕೊಂಡಿದ್ನಿ ಕುರಿಗೆ. ಮತ್ತೆ ಅಡಿಕೆನೇ ಯಾಕೆ ಹಾಕಿದ್ರಿ? ಯಾಕಂದ್ರೆ ಒಂದ್ಸರಿ ಕಷ್ಟ ಅನುಭವಿಸಿದ್ರಿ? ಅದು ನಾವು ಬೆಳೆದದ್ದು ಇತ್ತಲ್ಲ, ಅದ್ ಮಾಡ್ಬೇಕು ಅನ್ನಿಸ್ತದೆ. ಯಾವತ್ತೇ ಮತ್ತೆ ಮಾಡ್ಬೇಕು ಅನ್ನಿಸ್ತದೆ. ನೀರಿಲ್ದೇ ಇರೋದಕ್ಕೆ ಹೋಗಿತ್ತಷ್ಟೇ ಅಡಿಕೆ, ಅದಕ್ಕೋಸ್ಕರ ಮತ್ತೆ ಅದನ್ನೇ ಹಾಕುದು. ಮತ್ತೆ ಅಡಿಕೆನೇ ಬೆಳ್ಕೊಂಡ್ರೆ ಒಂಚೂರು ಅನುಕೂಲ ಆಗುತ್ತೆ. ಮತ್ತೆ ಈಗ ಜಾಸ್ತಿ ಬೆಳಿತವ್ರು ಅದನ್ನೇ. ಅದು ಬೆಳಿಲ್ಲ, ಅದೇನ್ ಮಾರ್ಕೆಟ್ ಬೀಳಲ್ಲ. ಈಗ ಕಾಯಿ ಈಗ 10 ರೂಪಾಯಿ 12 ರೂಪಾಯಿ ಬಂದಿತ್ತು, ಈಗ ಅಲ್ಲೇ 60 ರೂಪಾಯಿ ಕೆಜಿ. ನಾವು ಬೆಳೆಯ ಪ್ರಯೋಗ ಮಾಡೋದ್ ಬಿಡಬಾರ್ದು ಯಾವತ್ತು. ಮರಳಿ ಯತ್ನ ಮಾಡೋ ಸರ್ವಜ್ಞ ಮೂರ್ತಿ ಅಂತ ನಾವು ಪ್ರಯೋಗ ಮಾಡೋದ್ ಮಾಡ್ತಾ ಇರ್ಬೇಕು. ಯಾವತ್ತಾರೋ ಅನ್ನಿಸ್ ಭಗವಂತ ಕೊಡ್ತಾನೆ. ಅದ್ರ ಬಗ್ಗೆ ನೋ ಡೌಟ್. ನನ್ಗೆ ವ್ಯವಸಾಯದಲ್ಲಿ ಆ ವಿಚಾರಗಳು ಭಾರಿ ಅನುಭವ ತಗೊಂಡಿದೀನಿ. ವ್ಯವಸಾಯದಲ್ಲಿ ಯಾವತ್ತು ಮೋಸ ಆಗಲ್ಲ ಸರ್, ಮೋಸ ಆಗಲ್ಲ. ಈ ಅಡಿಕೆ ಎಷ್ಟೇ ಆಗುವಾದ್ರೂ ಮತ್ತೆ ಬರುತ್ತೆ ಹೋಗುತ್ತೆ. ಅದೆಲ್ಲ ಏರುಪೇರು ಇದ್ದೇ ಇರುತ್ತೆ. ಏರಿಳಿತ ಇದ್ದಾಗ ನಾವು ಅದಕ್ಕೆಲ್ಲ ಎದೆಗುಂದಂಗೆ ನುಗ್ತಾ ಇರ್ಬೇಕು ಅಷ್ಟೇ. ಏರಿಳಿತ ಇಲ್ಲ ಅಂದ್ರೆ ಕುರಿ ಒಂದೇ, ಮಟನ್ ಜಾಸ್ತಿ ಹೋಗೋದ್ರೆ ಅದು ಒಂದು ಫಿಕ್ಸ್ ರೇಟ್ ಇರೋದ್ರಿಂದ ಏರಿಳಿತ ಇಲ್ಲ. ಅದಕ್ಕೆ ರೈತರು ಒಂದು 10 ಸಾಕೊಂಡ್ರು ಅನುಕೂಲ ಆಗುತ್ತೆ. ಈ ಕುರಿ ಸಾಕ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ ಸರ್? ನನ್ಗೆ ಎಲ್ಲ ವಿಚಾರದಲ್ಲೂ ಇಂತ ಹೊಸ ಹೊಸದ್ ಮಾಡ್ಬೇಕು ಅನ್ನೋದು ಬಲೆ ತಲೆ ಒಳಗಿರುತ್ತೆ. ಅದನ್ನ ಮಾಡ್ತಾ ಇರ್ತೀನಿ ನಾನು. ಆಮೇಲೆ ನನ್ನ ಜಮೀನಿಗೆ ಇಂಪಾರ್ಟೆಂಟ್ ಗೊಬ್ಬರ ಬೇಕಲ್ಲ. ನನಗೆ ಗೊಬ್ಬರ ಇಲ್ದಲ್ಲಿ ಇವತ್ತು ವ್ಯವಸಾಯ ಮಾಡಕ್ ಆಗಲ್ಲ. ಎಲ್ಲ ಮೆನ್ನೂರು ಔಷಧಿ ಎಲ್ಲ ಹೊಡ್ಕೊಂಡು ಎಲ್ಲ ಭೂಮಿ ತಾಯಿ ಎಲ್ಲ ಹಾಳಾಗಿ ಹೋಯ್ತೈತಿ. ಒಂದ್ ಚೂರುಗಳು ಉಳಿತೇ ಇಲ್ಲ, ಫಸಲುಗಳೆ ಬತ್ತೇ ಇಲ್ಲ. ಅದನ್ನ ಇವೆಲ್ಲ ಬೇಕು ರೈತ ಅದನಿಗೆ ಸರ್. ಭೂಮಿ ತಾಯಿಗೆ ಗೊಬ್ಬರ ಬೇಕು ಅಂದ್ರೆ ನಾವು ಗೊಬ್ಬರ ಸೃಷ್ಟಿ ಮಾಡ್ಕೊಳ್ಳೇಬೇಕು. ಸೃಷ್ಟಿ ಮಾಡ್ಕೊಳ್ಳ ಅಂದ್ರೆ ಮುಂದಿನ ಪೀಳಿಗೆಗೆ ಇದು ಎಲ್ಲ ಉಳಿಯಲಿಲ್ಲ. ಸೂಕ್ಷ್ಮಾಣುಜೀವಿ ಎಲ್ಲ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ನಮ್ ರೈತರು ಒಂದ್ ಸ್ವಲ್ಪ ಯೋಚನೆ ಮಾಡಿ ವ್ಯವಸಾಯ ಮಾಡೋದು ಕಲಿಬೇಕು ಸರ್. ಆತೃಪ್ತಿ ದುಡ್ಡಿಗೆ ಇವೆ ಅಂತ ಶುಂಠಿ ಅಂತ ಆಗ್ತಾವ್ರಿಗೆಲ್ಲ ಕೋಟಿಗಟ್ಟಲೆ ಮುಳುಗೋಯ್ತಾವ್ರೆ. ಯಾರು ಅಪ್ ಮಾಡಿದ್ರೆ ಅದನ್ನೇ ಮಾಡ್ತಾ ಇರೋದೇ ಸಂದುವೆ. ಬೇರೆ ವಿಭಿನ್ನವಾಗಿ ಹೊಸ ಹೊಸದ್ ಮಾಡ್ಕೊಳ್ಳೋಣ ಅನ್ನೋ ಭಾವನೆ ಇಲ್ಲ ನಮ್ ರೈತರಿಗೆ. ಈಗಾಗಲೇ ಶುಂಠಿ ಬಿದೋಗಿದೆ, ಖರ್ಚು ಮಾಡಿರೋ ದುಡ್ಡು ಬರಲ್ಲ ಆ ಮಟ್ಟಕ್ಕಾಗಿದೆ. ಅದಕ್ಕೋಸ್ಕರ ಇಂಥವೆಲ್ಲ ಈ ಕುರಿ ಫಾರಂ ಇದೆಯಲ್ಲ, ಕುರಿ ಇದೆಯಲ್ಲ ಸರ್, ರೈತಿಂಗ್ ನಂಬರ್ ಒನ್ ಆದಾಯಕ, ಆದಾಯಕ ಒಳ್ಳೆ ಲಾಭ. ಆಮೇಲೆ ನೋ ಲೇಬರ್, 150 ಕುರಿ ಆದ್ರೂ ಅಪ್ ಮಾಡ್ಬೋದು. ನನ್ನಂತ ವರ್ಕ್ ಮಾಡೋನು 150 ಕುರಿಗೆ 4 ಗಂಟೆ ಟೈಮ್ ಕೆಲಸ ಮಾಡಿದ್ರೆ ಸಾಕು ದಿವಸದಲ್ಲಿ. ಸಂಜೆ ಒಂದ್ 2 ಗಂಟೆ 6 ಗಂಟೆ ಟೈಮ್ ಕೆಲಸ ಮಾಡಿದ್ರೆ ಸಾಕು, ಒಳ್ಳೆ ಲಾಭ ಇದೆ ಸರ್, ತೊಂದ್ರೆ ಇಲ್ಲ. ಎಷ್ಟು ಕುರಿ ಇಂದ ಪ್ರಾರಂಭ ಮಾಡಿದ್ರಿ ಸಾಕಾಣಿಕೆನ? 4 ಆಡು ತಗೊಂಡು ಬಂದ್ವಿ, 100 ಆಡ್ ಮಾಡಿದ್ವಿ. 10 ಕುರಿಯಿಂದ ಇವತ್ತು 150 ಕುರಿ ಮಾಡಿದ್ವಿ. ಎಲ್ಲ ಮತ್ತೆ ಎಳಗಿಂದೆಲ್ಲ ಮಾಡಿದ್ವಿ. ಅದನ್ನ ಸೇರ್ಮೇಲೆ ನಮ್ಮನೆಯವ್ರಿಗೆ ಡಾರ್ಫರ್ ಮಾಡ್ಬೇಕು, ರಾಮ್ ಬ್ಲಡ್ ಬೇಕು ಅಂತ ಅದನ್ನ ಮತ್ತೆ ಶುರು ಮಾಡಿದ್ದಾರೆ. ಈ ಕುರಿ ಸಾಕಾಣಿಕೆಗೆ ಅಟ್ಟಣಿಕೆ ಪದ್ಧತಿ ಮಾಡ್ಕೊಂಡ್ರಲ್ಲ, ಯಾವಾಗ ಮಾಡ್ಕೊಂಡ್ರಿ ಇದನ್ನ? ಸರ್, ಅದೆಲ್ಲ ಒಂದು 3 ವರ್ಷ ಆಯ್ತು. ಅಟ್ಟಣಿಕೆ ಪದ್ಧತಿ ಯಾಕಿರ್ಬೇಕು ಅಂದ್ರೆ, ಜಾಸ್ತಿ ಟೈಮ್ ಅಲ್ಲಿ ಕುರಿ ಅಲ್ಲಿ ನಿಲ್ಲದ್ರಿಂದ ಅಟ್ಟಣಿಕೆ ಬೇಕೇ ಬೇಕು. ಈ ಕೆಳಗಡೆ ನಿಂತ್ರೆ ಎಲ್ಲ ಗೊಸ್ಸು ಪಸುಗೆಲ್ಲ ಗೊಜ್ಜೆ ಆಗೋದು, ಹುಳ ಬೀಳೋದು, ಏಟಾಗೋದು. ಸರ್, ಜಾಸ್ತಿ ಟೈಮ್ ಇರೋದ್ರಿಂದ ಅಟ್ಟಣಿಕೆ ಇರ್ಲೇಬೇಕು ಸರ್. ಬುಟ್ಟು ಮೇಯಿಸ್ಕೊಂಡು ಬರೋದಾಗಿ ಎಲ್ಲ ಯಾವಾಗಲೂ ಒಂದ್ಸರಿ ಕೂಡಕ್ಕಾದರೆ ಅಟ್ಟಣಿಕೆ ಬೇಕಾಗಿಲ್ಲ. ಇಲ್ಲ ಅಂದ್ರೆ ಅಟ್ಟಣಿಕೆ ಇಲ್ಲದಲ್ಲಿ ನನ್ನ ಪ್ರಕಾರ ಫಾರಂನೇ ಮಾಡಕ್ ಆಗಲ್ಲ. ಈಗ ಮಾಡೋವೆಲ್ಲ ಹಂಗಂತದ್ರು, ಏ ಕುರಿ ಫಾರಂಗೆ ಅಟ್ಟಣಿಕೆ ಏನ್ ಬೇಕಾಗಿಲ್ಲ, ಹಂಗೆ ಮಾಡ್ಬೋದು ಅಂತ. ಈಗ ಅವ್ರು ಹೇಳ್ದರೆಯ ಈಗ ಎಲ್ಲ ಅಟ್ಟ ಮಾಡ್ಕೊಂಡಿದ್ದಾರೆ. ಬೇಕೇ ಬೇಕು, ಅಟ್ಟಿಲ್ದರೆ ಕುರಿ ಸಾಕಕ್ಕೆ ಆಗಲ್ಲ ಸರ್. ಬುಟ್ಟು ಮೇಯಿಸ್ಕೊಂಡ್ ಬರೋದಾದ್ರೆ ಏನ್ ತೊಂದರೆ ಇಲ್ಲ, ಇಲ್ಲೇ ಇರೋದ್ರಿಂದ ಕುರಿ ಗಲೀಜಾಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ಅಟ್ಟಣಿಕೆ ಬೇಕೇ ಬೇಕು ಸರ್. ನಾನು ಅವತ್ತಿನ ಕಾಲದಲ್ಲೇ ಅಟ್ಟಣಿಕೆ ಮಾಡಿದ್ನ, ಅಡಿಕೆ ದಬ್ಬಲ್ ಮಾಡಿದ್ ನೋಡಿ, ಅವತ್ತಿನ ಕಾಲದಲ್ಲೇ ಅಡಿಕೆ ದಬ್ಬಲ್ ಮಾಡಿದ್ದೆ. ಈಗೆಲ್ಲ ಫೈಬರ್ ಮ್ಯಾಟ್ ಹಾಕೊಂಡು ಎಲ್ಲ ಹೈಟಾಕಾಗಿ ಮಾಡಿದ್ನಿ. ಈ ಶೆಡ್ಗೆ ಹೆಚ್ಚು ಕಮ್ಮಿ 15 ಲಕ್ಷ ಖರ್ಚಾಯ್ತು. ಎಲ್ಲ ನಂದು ಒಂದ್ ದುಡ್ಡು, ನನ್ನ ಒಂದ್ ದುಡ್ಡು 15 ಲಕ್ಷ ಖರ್ಚಾಯ್ತು ಸರ್. ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ? ಅಲ್ಲಿ 32 ಅಡಿ 54 ಕಡೆ 120 ಕುರಿ ಮೇಯಿಸೋದು. ಹೈಟ್ 16 ಅಡಿ ಕಣ ಏನಾಯ್ತು, 18 ಅಡಿ ಕಂಬ, ಅದು 2 ಅಡಿ ಕೆಳಗೆ ಕೂತದ್ವಿ. ಹೈಟ್ ಹಿಂಗೆ ಇರ್ಬೇಕು ಸರ್. ಇದು ಗಾಳಿ ಬೆಳಕು ಎಲ್ಲ ಹೋಗ್ಬೇಕು, ಮಳೆಗಾಲಲ್ಲಿ ಮಳೆನೂ ಒಳಗಡೆ ಹೋಗ್ಬೇಕು. ಆತರ ಇದ್ರೆ ಕುರಿ ಫಾರಂ ಚೆನ್ನಾಗಿರುತ್ತೆ, ಕುರಿನೂ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಸರ್. ನಿಮ್ ಶೆಡ್ ಅಲ್ಲಿ ಒಂದ್ ಸರಿಗೆ ಎಷ್ಟು ಕುರಿ ಸಾಕಾಣಿಕೆ? 120 ಮೇಯಿಸಬಹುದು ಸರ್. ಅದರಲ್ಲಿ 120 ಮೇಯಿಸಬಹುದು. 120 ಮೇಯಿಸಬಹುದು. ಈ ಇದ್ರ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ, ಡಾರ್ಫರ್ ತಳಿ ಬಗ್ಗೆ? ಸರ್, ಮುಂಚೆ ನಾನು ಕುರಿ ಸಾಕ್ತಾ ಇದ್ನಲ್ಲ, ಎಲ್ಲೋ ಎಲ್ಲೋ ಒಂದ್ ಕಡೆ ನ್ಯೂಸ್ ಬಂತು, ಅದನ್ನ ಹುಡಿಕೊಂಡು ಹೋದೆ, ಸಿಕ್ತು ಅಲ್ಲೇ. ಅದನ್ ತರೋಕೆ ಭಾರಿ ಪ್ರಯತ್ನ ಮಾಡಿದೀನಿ. ಹಾಸನ ಜಿಲ್ಲೆಯಿಂದ ಸುಭಾಷ್ ಅಂತ ಬಂದಿದೀನಿ, ನನಗೆ ಬೇಕೇ ಬೇಕು ಅಂತ ಹಿಡ್ಕೊಂಡ್ಬಂದೆ. ಎಲ್ಲಿ ತಂದ್ರಿ? ಕನಕಪುರ. ಕನಕಪುರದಲ್ಲಿ ರವಿಪ್ರಸಾದ್ ಅಂತ ಅವರು ನಮ್ಮ ಇಂಡಿಯಾಕ್ಕೆ ಅವರೇ ಫಸ್ಟ್ ತಂದದ್ದು. ಅದೇನು ಭ್ರೂಣ ತಂದು ಸೃಷ್ಟಿ ಮಾಡಿದ್ದು, ಸೌತ್ ಆಫ್ರಿಕನ್ ಅಲ್ಲೇ ಡಾಕ್ಟರ್ ತಂದು ಎಲ್ಲ ಮಾಡಿದ್ದು. ನಮ್ಮ ರೈತರಿಗೆ ಅನುಕೂಲ ಆಗಿದೆ. ಈಗ ಡಾರ್ಫರ್ ಮಟನ್ ಬ್ರೋತ್ ಚೆನ್ನಾಗಿ ಬರುತ್ತಲ್ಲ ಸರ್. ಈಗ ನಾಟಿ ಕುರಿ 25 ಕೆ ಬರುತ್ತೆ. ಡಾರ್ಫರ್ ಸಾಕಿದ್ರೆ 250 ಕೆಜಿ 200 ಕೆಜಿ ಗಂಟ ಬರುತ್ತೆ. ಇನ್ನ ಎಳಿಂಗ್ ಕುರಿಗೆ, ನಾಟಿ ಕುರಿಗೆ, ಬೇರೆ ಕುರಿಗೆ, ಯಾವ್ದೇ ಒಂದು ಟಗ್ರ F2 F3 ಮೂರನೇ ಜನರೇಷನ್ ಕುರಿ ಹಾಕಿದ್ರೆ ಅದ್ರಲ್ಲಿ ಹುಟ್ಟ ಅಂತ ಗಂಡು 50-60 ಕೆಜಿ ಬರುತ್ತಲ್ಲ, ರೈತಂಗ್ ಒಳ್ಳೆ ಲಾಭ ಇದೆಯಲ್ಲ. ಅದನ್ನ ಇದ್ ಮಾಡ್ಕೊಂಡ್ರೆ ಭಾರಿ ಅನುಕೂಲ ಇದೆ ಸರ್. ಎಷ್ಟು ತಂದ್ರೆ ಕುರಿಗಳಿಂದ? ಅಲ್ಲಿಂದ ಒಂದು 5 ತಂದಿದ್ದೆ ಸರ್ ಮೊದಲು. ಏನ್ ಬೆಲೆ ಇತ್ತು ಅವಾಗ? 3,000 ರೂಪಾಯಿ ಕೆಜಿ ಇತ್ತು ಸರ್. 3,000 70 ಕೆಜಿ 80 ಕೆಜಿ ಇದ್ದು 3,000 ರೂಪಾಯಿ ಬಿದ್ದಿತ್ತು ಒಂದ್ ಕೆಜಿ. ಈಗೆಲ್ಲ ರೇಟ್ ಜಾಸ್ತಿ ಸರ್. ಈಗ ಒಂದ್ ಕುರಿ 4 ಲಕ್ಷ 5 ಲಕ್ಷ ಒಂದ್ ವರ್ಷ 1.5 ವರ್ಷದ. ಈಗ 5 ಕುರಿ ತಂದು ಹೆಂಗೆ ಅದ್ರದ್ದು ತಾವು ಇದ್ ಮಾಡಿದ್ರಿ? ಅದಕ್ಕೆ ರಾಮ್ ಬುಲೆಟ್ ತಂದಲ್ಲ, ಅದ್ರಿಂದ ಈಗೆಲ್ಲ ಸೃಷ್ಟಿ ಮಾಡ್ತಾ ಇದೀನಿ. ಜನರೇಷನ್ 3-4 ವರ್ಷ ಬೇಕು ಸರ್. ಒಂದ್ ಒರಿಜಿನಲ್ ಡಾರ್ಫರ್ ಸೃಷ್ಟಿ ಮಾಡ್ತೀನಿ ರಾಮ್ ಬುಲೆಟ್ ಇಂದ ಮಾಡ್ತೀನಿ ಅಂದ್ರೆ 5 ವರ್ಷ ಬೇಕು. ಒಂದ್ ವರ್ಷಕ್ಕೆ ಎಷ್ಟು ಕೆಜಿ ಬರುತ್ತೆ ಸಾಕಾಣಿಕೆ ಚೆನ್ನಾಗಿ ಮಾಡಿದ್ರೆ? ಡಾರ್ಫರ್ 80-90 ಕೆಜಿ ಸರ್. ಒಂದ್ ವರ್ಷಕ್ಕೆ ನಾರ್ಮಲ್ ಸಾಕಿ ನೀವು ಅದ್ ಬಂದ್ಬಿಡುತ್ತೆ. 80-90 ಕೆಜಿ ಬರುತ್ತೆ. ಬಂದ್ಬಿಡುತ್ತೆ. ಮತ್ತೆ ಅದ್ರಲ್ಲಿ ಮರಿ ಮಾಡಿಸೋದು ಇದೆಲ್ಲ ಹೆಂಗೆ? ಅದೆಲ್ಲ ಅದೇ ಕ್ರಾಸ್ ಬ್ರೀಡ್ ಆಗ್ತಾ ಇರುತ್ತೆ. ಅದೆಲ್ಲ ಮತ್ತೆ F1 ಬಂದಾಗ ಮತ್ ಬೇರೆ ಟಗ್ರು ತರಬೇಕು, F2 ಬಂದಾಗ ಮತ್ ಬೇರೆ ಟಗ್ರು ತರಬೇಕು. ಬ್ರೀಡ್ ಚೇಂಜ್ ಆಯ್ತಾ ಇರ್ಬೇಕು. ಬ್ರೀಡ್ ಮಾಡೋರು ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ನಾವು ರೈತರಿಗೆ ಕೊಡೋದ್ರಿಂದ ಅದು ಅಭಿವೃದ್ಧಿ ಕುಂಠಿತ ಆಗ್ತಾ ಇರುತ್ತೆ. ಅದರಿಂದ ಒಳ್ಳೆ ಬ್ರೀಡರ್ ಮಾಡಿಕೊಂಡು ರೈತಂಗ್ ಅನುಕೂಲ ರೀತಿಯಲ್ಲಿ ಮಾಡ್ಬೇಕು. ಬರೀ ದುಡ್ಡು ನಾಶಿಗೆ ಹೆಂಗ ಮಾಡಿ ಕೊಡೋದಲ್ಲ, ರೈತಂಗೆ ಒಳ್ಳೆ ಲಾಭದಾಯಕ ಇದೆ, ಮಾಡ್ಬೇಕು ಸರ್. ಈಗ 2-3 ತಳಿ ಒಂದೇ ಕಡೆ ಸಾಕ್ತಾ ಇದ್ರಲ್ಲ, ಮಿಶ್ರ ತಳಿಗಳಾಗೋದಿಲ್ವಾ? ಏನಿಲ್ಲ, ಅದೆಲ್ಲ ಪಾರ್ಟ್ ಪಾರ್ಟ್ ಇರುತ್ತೆ ಸರ್, ಬಾಕ್ಸ್. ಅದರಿಂದ ಅದರ ಕಡೆ ಅದಕ್ಕೆ ಇದೇ ಕಡೆ ಆ ಕಡೆ ಎಲ್ಲ ಇರುತ್ತೆ. ಆ ತರ ಎಲ್ಲ ಮಿಕ್ಸ್ ಮಾಡೋದೇ ಇಲ್ಲ, ನಾವು ಮಿಕ್ಸ್ ಮಾಡೋದೇ ಇಲ್ಲ ಸರ್. ಎಲ್ಲರೂ ಉಂಟಾದು ಅದೆಲ್ಲ ಮಾಡೋದು ನೆನ್ನೆ ಮೊನ್ನೆದಲ್ವ ಸರ್, ದೀರ್ಘಕಾಲ ನಡೆಯಂತ. ಅದು ಒಂದ್ಸರಿ ಎಲ್ಲ ಬ್ಯಾಡ್ ನೇಮ್ ಬಂದ್ಬಿಟ್ರೆ ಫಾರಂ ಹೋಗ್ಬಿಡುತ್ತಲ್ಲ, ಮಾರ್ಕೆಟಿಂಗ್ ಎಲ್ಲ ಬ್ಯಾಡ್ ನೇಮ್ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಅವೆಲ್ಲ ಕರೆಕ್ಟ್ ಮಾಡ್ತೀವಿ ಸರ್. ಬ್ರೀಡ್ ಮಾಡುವಾಗ ಪಕ್ಕ ಬೇರೆ ಕತೆ ನನಗೆ ಗೊತ್ತಿಲ್ಲ, ನನ್ನ ಮಾತ್ರ ಪಕ್ಕ ಇರುತ್ತೆ ಸರ್. ಈಗ ಏನಾರ ನಂತರ F1 ಅಂತ ಕೊಟ್ರೆ ಅದು F1 ಆಗಿರ್ಬೇಕು. ಯಾರೇ ಇನ್ನೊಂದು 10 ಜನ ಅನುಭವಿಸ್ ಬಂದು ನೋಡಿದ್ರು ಇದು ಕರೆಕ್ಟ್ ಆಗಿದೆ ಕುರಿ ಅಂತಲೇ ಹೇಳ್ಬೇಕು. ಈಗ ಅಟ್ಟಣಿಕೆ ಪದ್ಧತಿ ಅಂತ ಹೇಳಿದ್ರೆ ಕೂಡು ಪದ್ಧತಿ ಅಂತಲೂ ಕೂಡ ಕರೀತಾರೆ. ಅಂದ್ರೆ ಒಂದೇ ಕಡೆ ಇರ್ತವೆ, ಬೆಳಗಿಂದ ಸಂಜೆವರೆಗು ಮತ್ತೆ ಸಂಜೆಯಿಂದ ರಾತ್ರಿವರೆಗೂ ಬೆಳಗ್ಗೆವರೆಗೂ ಒಂದೇ ಕಡೆ ಇರ್ತವೆ. ಒಂದ್ ಕಡೆ ಕೂಡ್ ಹಾಕ್ಬಿಟ್ಟು ಇದನ್ನ ಸಾಕಾಣಿಕೆ ಮಾಡೋ ಅಂತದ್ದು. ಆ ಕಾರಣಕ್ಕಾಗಿ ಏನೇನ್ ಕೆಲಸ ಇರುತ್ತೆ ಪ್ರತಿ ದಿವಸ ಬೆಳಗ್ಗಿಂದ ಸಂಜೆವರೆಗೂ? ಏನಿಲ್ಲ, ಮೇವ್ ಹಾಕೋದು, ಕಸ ಗುಡ್ಸೋದು, ನೀರ್ ಹಾಕೋದು ಅಷ್ಟೇ ಇರುತ್ತೆ. 15 ದಿವಸಕ್ಕೊಂದ್ಸರಿ ಕ್ಯಾಲ್ಸಿಯಂ ಎಲ್ಲ ಹಾಕೋತೀವಿ, ಲಿವರ್ ಟಾನಿಕ್ ಎಲ್ಲ ಹಾಕೋತೀವಿ. ಡಾಕ್ಟರ್ಗೆ ಫೋನ್ ಮಾಡ್ಬಿಟ್ಟು ಡಾಕ್ಟರ್ ಏನ್ ಹೇಳ್ತಾರೆ, ಏನ್ ಕಾಯಿಲೆ ಬಂದ್ರು ಆ ಇಂಜೆಕ್ಷನ್ಗಳೆಲ್ಲ ನಾವೇ ಹಾಕೋತೀವಿ. ನೀರ್ ಹಾಕೋದು ಅಂತ ಅಂದ್ರೆ ಕುರಿಗೆ ಹಾಕೋದು ಅಥವಾ ಬಕೆಟ್ಗಳಿಗೆ ಹಾಕೋತೀವಿ? ಇಂಡಿ ನೀರ್ ಕುಡಿಯಕ್ಕೆ ಇಂಡಿ ನೀರ್ ಮಿಕ್ಸ್ ಮಾಡ್ಬಿಟ್ಟು. ಮೇವು ಏನೇನು ಕೊಡ್ತೀರಿ? ಮೇವು ಅದೇ ರಸ್ಮೇವು ಕೊಡ್ತೀವಿ. ತೋಟದಲ್ಲಿ ಬೆಳೆದಿರಂತ ಗಿಡಗಳ ಎಲ್ಲಾ ತರ ಗಿಡಗಳ ಜಾತಿ ಗಿಡಗಳನ್ನ ಕುಯ್ದ್ಬಿಟ್ಟು ಹಾಕ್ತಿವಿ. ರಸ್ಮೇವು ಎಷ್ಟು ವರ್ಷದಿಂದ ಮಾಡ್ಕೊತಿದ್ದಾರೆ ಸುಭಾಷ್? ಒಂದು 3 ವರ್ಷದಿಂದ ಮಾಡ್ತೀನಿ ಸರ್, 3-4 ವರ್ಷದಿಂದ ಮಾಡ್ತೀನಿ. ಮುಂಚೆ ಬ್ಯಾಗಲ್ಲಿ ಮಾಡ್ತಾ ಇದ್ದೆ. ಈ ಯಗ್ನ ಇಲಿದು ಕಾಟ ಜಾಸ್ತಿ ಆಯ್ತು, ಈಗ ಅದಕ್ಕೆ ಎಲ್ಲ ತೊಟ್ಟಿ ಸಿಸ್ಟಮ್ ಮಾಡಿದೀನಿ. ಒಂದ್ಸರಿ ಹೊಡೆದ್ರೆ 40 ಟನ್ ಹಿಡಿಯುತ್ತೆ ಸರ್. ಆಮೇಲೆ ಈಗ ರಸ್ಮೇವು ಯಾಕೆ ಬೇಕು ಅಂತಂದ್ರೆ, ರಸ್ಮೇವು ಇಲ್ಲದೆ ಕುರಿ ಸಾಕಾಣಿಕೆ ಮಾಡಕ್ಕೆ ಆಗಲ್ಲ, ಬೇಗ ಡೆವಲಪ್ಮೆಂಟು ಆಗಲ್ಲ, ಏನು ಆಗಲ್ಲ. ಈಗ ಹಿಂದೆ ಬರ್ತಂತ ಹುಲ್ಲು ಭೂಮಿಲಿ ಯಾವ ಹುಲ್ಲು ಇಲ್ಲ, ಅದು ಈಗೆಲ್ಲ ಹೊಸ ಹೊಸ ಹುಲ್ಲು ಬಂದಿದೆ, ಅದ್ರಲ್ಲಿ ಏನು ಇಲ್ಲ. ಅದರ ಸೈಲೇಜ್ ಬೇಕೇ ಬೇಕು ಸರ್, ರಸ್ಮೇವು ಇಂಪಾರ್ಟೆಂಟ್, ಬೇಕೇ ಬೇಕು. ಆಮೇಲೆ ಅದು ರಸ್ಮೇವು ಐತೆ ಅಂದ್ರೆ ಅದನ್ನೇ ಹಾಕಕ್ಕಾಗಲ್ಲ, ದಿವಸಕ್ಕೆ ಒಂದೇ ಟೈಮು 1 ಕೆಜಿ 1.5 ಕೆಜಿ ಮೇವು ಅಷ್ಟೇ, ಮತ್ ಬೇರೆ ಮೇವು ಹಾಕ್ಲೇಬೇಕು. ಬರೀ ರಸ್ಮೇವನ್ನ ತಿನ್ಸಕ್ಕೂ ಆಗಲ್ಲ, ತಿನ್ಸೋದು ಅಲ್ಲ, ಒಳ್ಳೇದು ಅಲ್ಲ ಅದು. ರಸ್ಮೇವು ಹೆಂಗ್ ಮಾಡ್ಕೊಳ್ತೀರಾ ಹೇಳಿ ಸರ್? ಅದು ಹೊರಗಡೆಯಿಂದ ತರಿಸ್ತೀನಿ, ಎಲ್ಲ ನುಚ್ಚು ಮಾಡ್ಕೊಂಡು ಅಲ್ಲಿಂದ ಟ್ಯಾಕ್ಟ್ರಿಂದ ಅವರೇ ಲೋಡ್ ಮಾಡಿ ಎಲ್ಲ ಹೋಗ್ತಾರೆ. ಅದಕ್ಕೆ ಇದು ಮಿಂಡರ್ ಮಿಕ್ಸರು, ಉಪ್ಪು ಬೆಲ್ಲ ಹಾಕಿ ತುಣು ಗಟ್ಟಿಯಾಗಿ ಮುಚ್ಚಿಬಿಟ್ರೆ ಏರ್ ಪಾಸ್ ಆಗಿ ಗಾಳಿ ಹೋಗ್ದಂಗೆ ಇಡ್ಬೇಕು ಅದ್ರೊಳಗೆ. ಹಂಗ ಇಟ್ಟರೆ 1 ವರ್ಷ ಬೇಕಾದ್ರೂ ಇಡ್ಬೋದು ಸರ್ ಅದ್ ಮೇವನ್ನ. ಫಸ್ಟ್ ಕ್ಲಾಸ್ ಇರುತ್ತೆ, ಭಾರಿ ಚೆನ್ನಾಗಿ. 1 ವರ್ಷ ಆದ್ರೂ ಏನು ಹಾಕಲ್ಲ? ಏನು ಆಗಲ್ಲ, ಏನು ದಿವಸಕ್ಕೆ 1 ಕುರಿಗೆ 1.5 ಕೆಜಿ ಅಷ್ಟು? 1.5 ಕೆಜಿ ಸಾಕು ಸರ್, ಅದ್ರ ಮೇಲೆ ಕೊಡ್ಲೂಬಾರ್ದ. ಬೇರೆ ಮೇವು ಕೊಡ್ಬೇಕು. ಬೇರೆ ಮೇವು ಏನೇನು ಕೊಡ್ತೀರಿ? ಬೇರೆ ಮೇವು ತೋಟದಲ್ಲಿ ಬೆಳೆದ ನೆಪೇರು ಅದು ಇದು ಈ ಸೆತ್ತೆ ಶಬರ ಎಲ್ಲ ಇರುತ್ತಲ್ಲ, ಅದನ್ನೇ ಕೂದಾಕ್ತೀನಿ. ಇನ್ನೊಂದು 2 ಇಯರ್ಸ್ ಹೋದ್ರೆ ಬುಟ್ ಮೇಸಂಗ್ ಮಾಡ್ತೀನಿ ಸರ್. ಎಷ್ಟು ಎಕರೆಗೆ ಹಾಕೊಂಡಿದ್ರ ನೇಪಿಯರ್? ಫುಲ್ 4 ಎಕರೆ ಇತ್ತು ಸರ್, ಈಗೆಲ್ಲ ತೆಗೆದು ಕಡಿಮೆ ಮಾಡಿದೀನಿ ಶೈಲೇಜ್ ಬಂದ್ಮೇಲೆ. ಇನ್ನ ಅದನ್ನು ತೆಗೆದು ಹಾಕ್ತೀನಿ. ಇನ್ನ ಗಿಣಿ ಹುಲ್ಲು ಅಂತ ಒಂದಿದೆ ಸರ್, ಅಲ್ಲಿ ಕಂಡ್ರಿಲ್ಲ ಅದು. ಆ ಗಿಣಿ ಹುಲ್ಲು ಅದೆಲ್ಲ ತೋಟಕ್ಕೆ ಹಾಕಿಬಿಟ್ರೆ ಭಾರಿ ಒಳ್ಳೆ ಭಾರಿ ಚೆನ್ನಾಗಿರುತ್ತೆ ಸರ್ ಹುಲ್ಲು. ಅದು ಗಿಣಿ ಹುಲ್ಲು ಕುರಿ ಮೇಗೆ ಭಾರಿ ಚೆನ್ನಾಗಿರುತ್ತೆ. ಆಮೇಲೆ ಕೆಲಸನು ಕಮ್ಮಿ ಆಗುತ್ತಲ್ಲ, ಈಗ ಅಲ್ಲಿ ಕಸ ಗುಡಿಸೋದು ಕಮ್ಮಿ ಆಗುತ್ತೆ, ಆಮೇಲೆ ಒಂದ್ ಮೇವು ಕಮ್ಮಿ ಹಾಕೋದು ಕಮ್ಮಿ ಆಗುತ್ತೆ. ಅದ್ರಿಂದ ಅದೆಲ್ಲ ಮಾಡ್ತಾ ಇದೀನಿ. ಇನ್ನೊಂದು 2 ವರ್ಷ ಕಳಿಬೇಕು ಸರ್. 2 ವರ್ಷ ಅಡಿಕೆ ಎದ್ಬಿಟ್ರೆ ಕುರಿ ಬಿಟ್ಬಿಡ್ತೀನಿ ಒಂದ್ ಟೈಮ್ ತೋಟದೊಳಗೆ ಬಿಟ್ಬಿಡ್ಬೋದು ಅಂತ ಬಿಟ್ಬಿಡ್ತೀನಿ ಮೆಸ್ ಹಾಕಿ ಎಲ್ಲ. ಅದಕ್ಕೆ ಅಡಿಕೆ ಹಾಕಿದ್ನಿ, ಈಗ ಇನ್ನು 2 ವರ್ಷ ಕಳೆದ್ರೆ ಇನ್ನೂ ಈಸಿ ಕೆಲಸ ಆಗುತ್ತೆ ನಂಗೆ. ಈಗ ಅದು ಸಂಜೆ ಹೊತ್ತು ಮತ್ತೆ ವಾಪಸ್ ಇಲ್ಲಿಗೆ ತಂದು ಬಿಡ್ಬೇಕೋ ಇಲ್ಲ ತೋಟದಲ್ಲಿ ಬಂದ್ಬಿಡುತ್ತೆ ಅದು. ಅದ್ರ ಜಾಕ ಈಗ ಅಲ್ಲಿ ಹಿಂಗ್ ಬಾಕ್ಸವಲ್ಲ, ಈ ಬಾಕ್ಸಿಗೆ ಅವ ಹೋಯ್ತೇವೆ, ಆ ಬಾಕ್ಸಿಗೆ ಅವ ಹೋಯ್ತೇವೆ. ಇಲ್ಲಿ ಬುಟ್ಟಿಗೆ ಒಟ್ಟಿಗೆ ಬಿಸಿಲಿಗೆ ಬುಟ್ಟಾಗ ಈ ಬಾಕ್ಸಿಗೆ ಹೋಗ್ಬೋದು, ಆ ಬಾಕ್ಸಿಗೆ ಅವ ಹೋಯ್ತೇವೆ. ಅದೆಲ್ಲ ನಾವೇನು ವಿಂಗಡಣೆ ಮಾಡ್ಬೇಕಲ್ಲ, ಆ ಜಾಕ ಅದೇ ಹೋಗಿ ಬಂದ್ಬಿಡುತ್ತೆ. ಈಗ ಅಡಿಕೆ ಹಾಕಿ ಸುಮಾರು 1.5 ವರ್ಷ ಆಯ್ತು ಅಂತ ಅಂದ್ರೆ ಗಿಡಗಳು ಬಾರಿ ಚೆನ್ನಾಗಿ ಬೆಳೆಸಿದ್ರಿ, ಮತ್ತೆ 0 ಕಲ್ಟಿವೇಶನ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ, ಏನೇನು ಪೋಷಕಾಂಶಗಳು ಒದಗಿಸ್ತೀರ ಸರ್? ಏನಿಲ್ಲ ಸರ್, ಅದ್ರಲ್ಲಿ ಬೀಳಂತ ಗುದ್ಮಟ್ಟೆ, ಎಡಮಟ್ಟೆ, ಕುರಿ ಗೊಬ್ಬರ ಅಷ್ಟೇ. ನಾನು ಇನ್ನೇನು ಬೇರೆ ಏನು ಹಾಕಲ್ಲ, ಏನು ಹಾಕಲ್ಲ. ಕಾಣ್ತೀರಿ ಎಷ್ಟು ಜನ ಬಂದ್ರೆ ಗಿಡ, ಅದ್ರಲ್ಲೂ 1 ವರ್ಷ ಅವ್ರ ಗಿಡ ಒಬ್ಬನೇ ನೆಟ್ಟಿದೀನಿ. ಒಬ್ಬನೇ, ಯಾರನ್ನು ಕರ್ಕೊಳ್ಳದಂಗೆ? ಯಾರು ಕರ್ಕೊಳ್ಳದಂಗೆ ಒಬ್ಬನೇ ನೆಟ್ಟು. ಏನ್ ಜನ ಸಿಗೋದಿಲ್ಲ ಅಂತ ಕರ್ಕೊಳ್ಳಂತ ನಂಗೆ ಜನ ಅಂದ್ರೆ ಆಗ್ತಾ ಇಲ್ಲ ನಂಗೆ. ಲೇಬರ್ ಅಂದ್ರೆ ಆಯ್ತಾ ಇಲ್ಲ ನಂಗೆ, ಲೇಬರೇ ಬೇಡ ನಾನು ತೋರ್ಸೊಳಿಕೆ ಅಂತ. ಎಷ್ಟು ವರ್ಷ ಆಯ್ತು ಲೇಬರ್ ಬಿಟ್ಟು? ಲೇಬರ್ ಎಲ್ಲ ಮುಂಚೆ ಎಲ್ಲ ತತ್ತಿದ್ದೆ, ಅವರೆಲ್ಲ ಮೇಂಟೈನ್ ಮಾಡೋದು, ಆ ಕುರ್ತ ಅದು ಇದು ಎಪ್ಪ ಸಾಕಾಗಿ ಹೋಗೋದು ಎಲ್ಲ ಹೊರಗಡೆಯಿಂದ ತರಿವೆ ಲೇಬರ. ಅವತ್ತೇ ಲಾಸ್ಟ್ ಬಿಟ್ಬಿಟ್ಟೆ ಸರ್ ಲೇಬರ್. ಲೇಬರ್ ಇದ್ದಾಗ ನಾನು ಕೆಲಸ ಮಾಡಿವೆ. ಈ ಕುರಿ ಗೊಬ್ಬರ ಇದೆಲ್ಲ ಬರುತ್ತಲ್ಲ, ಮಾರಾಟ ಮಾಡ್ತೀರಾ ನೀವು? ಬಳಕೆ ಮಾಡ್ತೀರಾ? ಒಂದು ಕಾಳು ಆಚೆ ಕೊಡಲ್ಲ, ಎಲ್ಲ ನನ್ನ ತೋಟಕ್ಕೆ ಬೇಕು ಸರ್. ಹೆಂಗ್ ಬಳಕೆ ಮಾಡ್ತಿದ್ರ ಹೇಳಿ ಸರ್? ಡೈಲಿ ಗುಡಿಸ್ತೀನಿ, ದಿವಸ ಒಂದ್ 5 ಗಿಡ 6 ಗಿಡಕ್ಕೆ ಹಾಕ್ತೀನಿ ಡೈಲಿ. ಅವತ್ತಿನ ಕ್ಲೀನ್ ಮಾಡಿ ಡೈರೆಕ್ಟ್ ಆಗಿ ಗಿಡಕ್ಕೆ ಹೊರಡೋಕಂಗೆ. ಈಗ ಒಂದ್ 15-20 ದಿವಸವರೆಗೂ ಬೇಕಾದ್ರೆ ಬಿಡ್ಬೋದು ಅಂತ ಅಂತ ಅಂತಾರೆ. ಬಿಡ್ತಾರೆ ನನಗೆ, ಮೇಲೆ ಜನ ಸಿಗಲ್ಲ. ಒಂದೇ ಸಲ ಸ್ಟಾಕ್ ಮಾಡಿದ್ರೆ ಆಗಲ್ಲ, ದಿವಸ 4 ಮಂಗಳಿದ್ರೆ ಅವತ್ತಿಂದ ಅವತ್ತು ಖಾಲಿ ಆಗ್ಬಿಡ್ಬೇಕು ನನ್ ಕೆಲಸ. ನನ್ನ ಕೆಲ್ಸಗಳೇ ಹಂಗೆ, ಅವತ್ತಿಂದ ಅವತ್ ಮುಗಿಬೇಕು, ಕ್ಲಿಯರ್ ಆಗ್ಬೇಕು, ಮುಗಿಬೇಕು. ಅಲ್ಲಿ ಕೊಳೆ ಹಾಕೋದು, ಇಲ್ಲಿ ಕೊಳೆ ಹಾಕೋದು, ಅವನ್ ಬಾರ ಇವನ್ ಬಾರ, ಯಾಕ ನನಗೆ ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಅವತ್ತಿಂದ ಅವತ್ತೇ ಗುಡಿಸ್ಬಿಟ್ಟು. ಕೆಲವ್ರು ಇನ್ನರೆಲ್ಲ ಹೇಳ್ತಾರೆ ಕೊಳಸೆ ಹಾಕ್ಬೇಕು ಅದ್ ಮಾಡ್ಬೇಕು ಅಂತ. ನಮ್ಗೆ ಹೆಂಗ್ ಅನುಕೂಲ ಆಗತ್ತೆ ನಾನು ಹೋಗ್ತೇನೆ ಸರ್. ಬೇರೆಯವ್ರಿಗೆ ಅನುಗುಣವಾಗಿ ನಾನು ಬದುಕನಲ್ಲ, ನನ್ಗೆ ಹೆಂಗ್ ಬೇಕು ಬದುಕಬೇಕು ಹಂಗ್ ಬದುಕ್ತೀನಿ ಅಷ್ಟೇ. ಅಷ್ಟೇ, ಈ ಅದೇನ ಜನರ ತರ ಎಲ್ಲ ನಾನು ಬದುಕಕ್ ಆಗಲ್ಲ, ನನಗೆ ಹೆಂಗ್ ಬೇಕು ಹಂಗ್ ಬದುಕ್ತೀನಿ. ಈ ಸುಮಾರು 15 ಲಕ್ಷ ಕುರಿಯಿಂದಲೇ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಯಾವ ತರ ಬರ್ತಾ ಇದೆ ಹೇಳಿ? ಒಂದ್ಸರಿ ಒಂದ್ ಬ್ಯಾಚ್ ಮರಿ ಇಳಿದ್ರೆ 40 ಕುರಿ ಮರಿ ಹಾಕೋದಿದೆ. 40,000 ಐತೆ, 20,000 ಐತೆ, ಟೋಟಲಿ ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದ್ 15 ಲಕ್ಷದಿಂದ 20 ಲಕ್ಷ ದುಡ್ಡು ಬರುತ್ತೆ. 40 ಮರಿ ಹಾಕತ್ತಲ್ಲ, 40 ಮರಿಗೆ 20,000 ರೂಪಾಯಿ, 40,000 50,000 ಎಲ್ಲ ಇರುತ್ತಲ್ಲ, ಅದನ್ನ ಒಂದು 20 ಲಕ್ಷ ದುಡ್ಡು ಬರುತ್ತೆ. ಮರಿನೇ ಮಾರ್ಬಿಡ್ತೀರಿ? ಮರಿ 3 ತಿಂಗಳದು. 3 ತಿಂಗಳ ಮರಿ ಮಾರ್ತೀರಿ? ಹ್ಮ್. ನಮ್ ರೈತರಿಗೆಲ್ಲ ಚಾಕರಿಗೆ ತಗೊಂಡ್ ಹೋಗ್ತಾ ಇರ್ತಾರೆ. ದೊಡ್ಡವಿರ್ತಾವಲ್ಲ ಅವನ್ನೆಲ್ಲ ಅದೆಲ್ಲ ಕೊಡಲ್ಲ, ನಮಗೆಲ್ಲ ಬೇಕಲ್ಲ ಅದೆಲ್ಲ ಕೊಡಲ್ಲ. ಎಷ್ಟು ವರ್ಷದವರೆಗೂ ಸಾಕ್ಬೋದು ಒಂದ್ ಮರಿನ ಸರ್? ಕುರಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಅದು ಆಯಸ್ಸು 8-9 ವರ್ಷ ಗಂಟೆ ಇರುತ್ತೆ. ಆರೋಗ್ಯವಾಗಿ ಇದ್ರೆ 10 ವರ್ಷ ಮೇಂಟೈನ್ ಮಾಡಬಹುದು. ಒಂದ್ 8 ಮರಿ ಬರ್ಬೋದು. ಅದ ಇರಂತ ಆಯಸ್ ಚೆನ್ನಾಗಿದ್ರೆ 8 ಮರಿ ಬರ್ಬೋದು ಸರ್. ಇಲ್ಲಿವರೆಗೂ ಸಾಕಬಹುದು. ಸಾಕಬಹುದು, ಸಾಕಬಹುದು. ಮುಂದೆ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಉದ್ದೇಶ ಇಲ್ಲ ಸರ್? ಇದೆಲ್ಲ ಮೆಸ್ ಹಾಕೊಂಡು ಇನ್ನೊಂದು ಇದೆಲ್ಲ ಶೆಡ್ ಆರ್ಡರ್ ಮಾಡ್ಕೊಂಡು ಇನ್ನೊಂದು 100 ಕುರಿ ಹಾಕೊಂಡು ಡಾರ್ಪರ್ ಚೆನ್ನಾಗಿ ರೆಡಿ ಮಾಡ್ಬೇಕು ಅಂತ. ಆಮೇಲೆ ನಾಟಿ ಕುರಿನೂ ಹಾಕ್ಬೇಕು, ಅದನ್ನ ನಮ್ಮ ತಳಿನೂ ಇರ್ಬೇಕಲ್ಲ, ನಮ್ಮ ತಳಿನೂ ಉಳಿಸ್ಬೇಕು ಅನ್ನೋ ಭಾವನೆ ಇದೆ. ನಾಟಿ ಕುರಿ ಎಲ್ಲ ಹಾಕೋಣ ಅಂತ ಇದ್ದೀನಿ. ಹಾಕ್ತೀನಿ ಇನ್ನೊಂದ 3 ತಿಂಗಳಲ್ಲಿ ಎಲ್ಲ ರೆಡಿ ಮಾಡ್ತೀನಿ ಸರ್. 3-4 ತಿಂಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಈ ಕೃಷಿ ಬರೀ ಕೃಷಿ ಮಾಡ್ಕೊಂಡಿರ್ತೀನಿ ಅಂತ ಅಂದ್ರೆ ಅಷ್ಟು ಆದಾಯ ಮಾಡಕ್ ಆಗೋದಿಲ್ಲ ಅಲ್ವಾ? ನನಗೆ ಗೊತ್ತಿದೆಯಲ್ಲ. ಅಲ್ಲ ಬರೀ ಕೃಷಿ ಅಂದ್ರೆ ಬರೀ ಬಿತ್ಕೊಂಡು ಬೆಳ್ಕೊಂಡಿರ್ತೀನಿ. ಬರೀ ತೆಂಗು ಇದೇ ಆದ್ರೆ ಆಗಲ್ಲ, ಗಂಡೆ ಅಂತ ಜೀವನ ಮಾಡಕ್ ಆಗಲ್ಲ. ಇವನೊಂದ್ಸರಿ ಏರಿಳ್ತಾ ಇರುತ್ತಲ್ಲ ಮಾರ್ಕೆಟ್. ಅಡಿಷನಲ್ ರೈತಂಗೆ ಎಲ್ಲ ಬೇಕು ಸಾ, ಕೋಳಿ ಅದು ಇದು ಎಲ್ಲ ಬೇಕು. ನಾವು ತಿನ್ನ ಅಂತದನ್ನ ನಾವೇ ಸಾಕೊಂಡು ಮಾಡ್ಕೊಳ್ಳೋರು ಕಷ್ಟ ಆಗುತ್ತೆ, ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು ಸರ್. ದನಕರುಗಳು ಸಾಕೊಂಡಿದೀರ? ಒಂದ್ ಹಸು ಇದೆ. ಹಾಲಿನ ಉದ್ದೇಶಕ್ಕೆ ಬೇಕಾಗುತ್ತೆ? ಹೌದು, ಹಾಲು ಬೆಣ್ಣೆ ತುಪ್ಪ ಬೇಕಲ್ಲ, ನಾವು ಹೊರಗಡೆಯಿಂದ ತರಲ್ಲ, ಅದಕ್ಕೆ ನಮ್ಗೆ ಬೇಕಲ್ಲ, ನಾವೇ ಮಾಡ್ಕೋತೀವಿ. ಕೋಳಿ ಸಾಕೊಂಡಿದೀರ? ಇಲ್ಲ, ಕೋಳಿ ಸಾಕಿದ್ವಿ ಮುಂಚೆ, ಫಸ್ಟ್ ಮಾಡಿದ್ದೆ ಕೋಳಿ, 1,000 1.5 ಸಾವಿರ ಸಾಕಿದ್ವಿ. ಆಮೇಲೆ ಅದೆಲ್ಲ ಒಂಥರ ಕಾಯಿಲೆ ಬಂದೆಲ್ಲ ಹೊರಟೋಯ್ತು. ನಾಟಿ ಕೋಳಿ ಈಗ ಮತ್ತೇನು ಕೋಳಿ ಸಾಕ ಪ್ರಯತ್ನ ಮಾಡಿಲ್ಲ? ಇಲ್ಲ ಇಲ್ಲ, ಪ್ರಯತ್ನ ಮಾಡಿಲ್ಲ. ಮಾಡ್ಬೇಕು ಅನ್ಕೊಂಡಿದೀವಿ, ಅಂದ್ರೆ ಕುರಿಗೆಲ್ಲ ಮೇವ್ಗೆಲ್ಲ ತೊಂದರೆ ಆಗ್ಬಿಡುತ್ತೆ, ಅದ್ ಸ್ಮೆಲ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಮಾಡಿಲ್ಲ ಅಷ್ಟೇ. ಮನೆಯಲ್ಲಿ ಯಾರ್ಯಾರು ಇರ್ತೀರ? ಸುಭಾಷ್ ಅವ್ರೆ. ನಮ್ ಪೂರ್ಣಿಮಾ, ನಾನು ಇಬ್ರೆ. ಇಬ್ರೆ ಇರ್ತೀರಿ? ಮಕ್ಕಳು? ಮಗ ಡಾಕ್ಟ್ರು ಆಯುರ್ವೇದಕ್ಕು, ಕಾರವಾರದಲ್ಲಿ ಇದ್ದಾನೆ. ಸೊಸನು ಡಾಕ್ಟ್ರು, ಇಬ್ರು ಡಾಕ್ಟರ್. ಅವರಿಬ್ರು ಅಲ್ಲಿರ್ತಾರೆ, ನೀವಿಬ್ರು ಇಲ್ಲಿರ್ತೀರಿ. ಇಲ್ಲಿ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡು ಮುನ್ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಒಟ್ಟಾರೆ ಕೃಷಿ ಜೀವನ ಏನಿಸುತ್ತೆ ಸರ್? ನನಗಂತೂ ನಿಮ್ದು ಇದೆ ಸರ್. ನಾವು ಆ ವಿಚಾರದಲ್ಲಿ ಎದೆ ತೊಟ್ಕೊಂಡು ಹೇಳ್ತೀವಿ ವ್ಯವಸಾಯದಲ್ಲಿ. ನಾನು ಇಷ್ಟು ಈ ಮಟ್ಟಕ್ಕೆ ಬೆಳೆದಿರೋದು ಅಂದ್ರೆ ವ್ಯವಸಾಯಕ್ಕೆ, ಈಗ ತಾಲೂಕಲ್ಲೇ ಬುಲೆಟ್ ಇತ್ತಲ್ಲ, ಮೊದಲೇ ಬುಲೆಟ್ ತಂದಿದ್ದೀನಿ ಅಂದ್ರೆ ವ್ಯವಸಾಯದಲ್ಲಿ ಎಷ್ಟು ಮಟ್ಟಿಗೆ ಲಾಭ ಬರೈತೆ ಅಂತ ಗೊತ್ತಾಗುತ್ತಲ್ಲ. ಹಂಗಾಗಿ ವ್ಯವಸಾಯದಲ್ಲಿ ಒಳ್ಳೆ ಲಾಭ ಇದೆ, ಶ್ರಮ ಪಡ್ಬೇಕು ಸರ್, ಕೆಲಸ ಮಾಡ್ಬೇಕು. ಯಾವನ ಚೆನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತೀವಿ, ಅದ್ ಮಾಡಿಸ್ತೀವಿ ಅಂದ್ರೆ ಆಗಲ್ಲ, ಓನಾಗ್ ಮಾಡ್ಬೇಕು. ಜನನು ಇಲ್ದಲೆ ಮಾಡಕ್ ಆಗಲ್ಲ, ಎಲ್ರು ಮಾಡಕ್ ಆಗಲ್ಲ. ಈಗ ನಾನೊಬ್ಬ ಜನ ಇಲ್ದಲೆ ಮಾಡ್ತೀನಿ, 150 ಕುರಿ ಅಂತ ಅಂದ್ರೆ ಬೇರೆ ಕೈಲಿ ಮಾಡಕ್ ಆಗಲ್ಲ. ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಂತದ್ದು? ನಾನು ಯಾವಾಗ್ಲೂ 24 ಗಂಟೆಲಿ ನನ್ನ ಫಾರಂ ನಾನು ತೋರ್ತಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ನಿಮ್ಮನ್ನ ಫೋನ್ ನಂಬರ್ ಮಾಡಿ ಮಾತಾಡಿಸ್ಬೇಕು ಅಂದ್ರೆ ಮಾತಾಡಿಸ್ಬೋದು ಸರ್. ನಿಮ್ ಫೋನ್ ನಂಬರ್ ಹೇಳಿ. 8453887966. ಇನ್ನೊಂದ್ಸರಿ ಹೇಳಿ. 8453887966. ನಿಮ್ಮ ಫೋನ್ ನಂಬರ್ ಹೇಳಿ ಪೂರ್ಣಿಮಾ ಅವ್ರ. 9019067889. ಇನ್ನೊಂದ್ಸರಿ ಹೇಳಿ. 9019067889. ಒಳ್ಳೇದು ಸುಭಾಷ್ ಮತ್ತು ಪೂರ್ಣಿಮಾ ಅವರೇ, ನಿಮ್ಮ ಕೃಷಿ ಬದುಕಿನ ಅನುಭವಗಳ ಜೊತೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಕೂಡ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ. ಇದುವರೆಗೆ ಡಾರ್ಪರ್ ತಳಿಯ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬರಗೂರು ಗ್ರಾಮದ ರೈತ ದಂಪತಿಗಳಾದ ಬಿಎಂ ಸುಭಾಷ್ ಹಾಗೂ ಹೆಚ್ಜಿ ಪೂರ್ಣಿಮಾ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಒಂದು ಪರಿಸರ ಗೀತೆ. ಗಾಯಕರು ಅನುರಾಧ. ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಸುಬ್ರಾಯ ಚೊಕ್ಕಾಡಿ. ಗಾಯಕರು ಅನುರಾಧ.